ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈಗ ಬಿಟಿ ಹತ್ತಿಯ ಉತ್ಪಾದನೆಯ ತಾಂತ್ರಿಕತೆಗಳು ಈ ಕುರಿತು ಸಂದರ್ಶನ ಭಾಗವಹಿಸುವ ತಜ್ಞರು ಡಾ ರಾಜೇಶ್ ಪಾಟೀಲ್ ಅವರು, ಸಂದರ್ಶಕರು ಶರಣಬಸವ ಚೋಳೇನ್. ರೈತ ಬಾಂಧವರೇ ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೃಷಿ ವಿಶ್ವವಿದ್ಯಾಲಯ ಒಂದು ಪ್ರಾಯೋಜಕತ್ವದೊಳಗೆ ಬಹಳ ಯಶಸ್ವಿಯಾಗಿ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಾವು ಬಿಟಿ ಹತ್ತಿಯ ಬೆಳೆ ತಂತ್ರಜ್ಞಾನ ಕುರಿತಂತೆ ನಾವು ಚರ್ಚೆ ಮಾಡೋಣ. ಬಿಟಿ ಹತ್ತಿ ನೋಡಿ 2004 ಬಂದಾಗ ಅದೊಂದು ಪವಾಡ ಸದೃಶ ರೀತಿಯೊಳಗೆ ರೈತರಿಗೆ ನೆರವಾತು. ಸಾಕಷ್ಟು ಸಂಖ್ಯೆಯೊಳಗೆ ರೈತರು ಬಿಟಿ ಹತ್ತಿಯನ್ನು ಬೆಳೆದರು, ಅವರ ಜೀವನ ಮಟ್ಟ ಸುಧಾರಿಸ್ತು. ಹೀಗಾಗಿ ಈ ಬಿಟಿ ಹತ್ತಿಯಲ್ಲಿ ಕೂಡ ಇವತ್ತು ಸಾಕಷ್ಟು ಸವಾಲುಗಳು ಬಂದವು. ಜೆನೆಟಿಕಲಿ ಮಾಡಿಫೈಡ್ ಇದೆ, ಅದಕ್ಕೇನು ಯಾವ ರೋಗ ಪಾಗ ಬರೋದಿಲ್ಲ ಅಂತ ತಿಳ್ಕೊಂಡು ರೈತರು ತಪ್ಪು ತಿಳ್ಕೊಂಡಿದ್ರು ಒಂದು ಸಾರಿ. ಆದರೆ ಹೀಗಾಗಿ ಆ ನಿರ್ವಹಣೆ ಮಾಡೋದ್ರಲ್ಲ ಸೋತದ್ದಕ್ಕೆ ಒಂದು ಬಿಟಿ ಹತ್ತಿ ಕೂಡ ಇವತ್ತು ಕಾಯಿ ಕೊರಕಗಳು ಮತ್ತು ವಿಶೇಷ ರಸಹಿರಿಕೀಟಗಳಿಂದ ತೊಂದರೆಗೊಳಗಾಗ್ತಾ ಇದೆ. ಈ ತಂತ್ರಜ್ಞಾನ ಏನಿದೆ ಗೊತ್ತಾ, ಜೆನೆಟಿಕಲಿ ಮಾಡಿಫೈಡ್ ಇರ್ಬೋದು, ಆದರೆ ನಮ್ಮ ಕೃಷಿ ತಂತ್ರಜ್ಞಾನವನ್ನು ಮರೆತರೆ ಖಂಡಿತವಾಗಿ ಕೂಡ ನಾವು ಹೆಚ್ಚಿನ ಒಂದು ಆದಾಯ ತೆಗೆದುಕೊಳ್ಳೋಕ್ಕಾಗುವುದಿಲ್ಲ ಮತ್ತು ಇಳುವರಿ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರೈತ ಬಾಂಧವರು ಈ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಕೃಷಿ ತಜ್ಞರ ಸಲಹೆಯನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಹೇಳೋದು ಕೃಷಿ ಸಾಕ್ಷರಾಗೋದು ಭಾಳ ಮುಖ್ಯ ಈಗಿನ ಕಾಲದೊಳಗೆ ಅಂತೇಳಿ. ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಹಿರಿಯರಾದಂಥ ಡಾಕ್ಟರ್ ರಾಜೇಶ್ ಎಸ್ ಪಾಟೀಲ್ ಅವರಿದ್ದಾರೆ. ಅವರು ವಂಶವಾಹಿ ಮತ್ತು ತಳಿವರ್ಧನೆ ಕೃಷಿ ವಿಶ್ವವಿದ್ಯಾಲಯದೊಳಗೆ ವಿಶೇಷವಾಗಿ ಬಿಟಿ ಹತ್ತಿಗಾಗಿ ಇರುವಂತಹ ಹೆಬ್ಬಳ್ಳಿ ಫಾರ್ಮ್ ಇದೆಯಲ್ಲ, ಅಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ರೈತರಿಗೆ ನೆರವಾಗಿದ್ದಾರೆ. ಮತ್ತೆ ಬಿಟಿ ಹತ್ತಿ ಬೆಳೆಯೋ ಒಂದು ತಂತ್ರಜ್ಞಾನವನ್ನ ಹೇಗೆ ಒಂದು ನಮ್ಮ ರೈತ ಬಾಂಧವರು ಅವರಿಗೋಸ್ಕರ ಇದು ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆ ಮಾಡಿದಂತಹ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ತಳಿ ಹೇಗೆ ಒಂದು ಮನ್ನೋತ್ತರವನ್ನು ಸೃಷ್ಟಿ ಮಾಡಿತು, ಅದ್ರ ಬಗ್ಗೆ ಅವರಿಗೆ ಸಾಕಷ್ಟು ಕಲ್ಪನೆ ಇದೆ. ಅಲ್ಲಿಂದ ಇಲ್ಲಿವರೆಗೆ ಏನೇನು ಏರಿಳಿತಗಳು ಇದೆ ಈ ಒಂದು ಬೆಳೆಯಲ್ಲಿ ಅನ್ನೋದನ್ನು ಕೂಡ ಅವ್ರಿಗೆ ಸರಿಯಾಗಿ ಗೊತ್ತು. ಆ ನಿಟ್ಟಿನೊಳಗೆ ಪ್ರೊಫೆಸರ್ ರಾಜೇಶ್ ಎಸ್ ಪಾಟೀಲ್ ಅವರನ್ನು ನಿಮ್ಮೆಲ್ಲರ ಬಾರಿಗೆ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಪ್ರೊಫೆಸರ್ ರಾಜೇಶ್ ಸರ್. ನಮಸ್ಕಾರ ಸರ್. ನಿಮಗೆ ಅಭಿನಂದನೆಗಳು ಸರ್. ಕೃಷಿ ವಿಶ್ವವಿದ್ಯಾಲಯ ಧಾರವಾಡವನ್ನು ಅಭಿನಂದಿಸಬೇಕು, ಯಾಕಂದ್ರೆ ಬಿಟಿ ಹತ್ತಿಯನ್ನು ನೀವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರಿ ಮತ್ತು ರೈತ ಬಾಂಧವರಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಆ ಕಡೆ ಕಲ್ಯಾಣ ಕರ್ನಾಟಕ ರೈತರಿಗೆ ಬಹಳ ನೆರವಾಯಿತು. ಆರಂಭಿಕವಾಗಿ ಒಂದೆರಡು ಬಿಟಿ ಹತ್ತಿಯ ಒಂದು ಫಲಪ್ರದ ತಳಿ ಬಗ್ಗೆ ಹೇಳಿ. ಈಗ ಬಿಟಿ ಅಂತ ಬಂದದ್ದು 2004 ರೀ ನಮ್ಮ ದೇಶದಾಗ. ಅದರಲ್ಲಿರೋದು ಒಂದು ವಿಶೇಷತೆ ಏನಂತಂತಂದ್ರೆ, ಈಗ ಮೊದಲಿಗಿರುವಂಥ ನಮ್ಮ ತಳಿಗಳು ಈಗ ಹಳೆಯ ರೈತರಿಗೆ ಗೊತ್ತಿರ್ಬೇಕು, ಲಕ್ಷ್ಮೀ ಜಾತಿ ತಳಿಗಳು. ಅದಕ್ಕಿಂತ ಹಿಂದೆ ಜವಾರಿ ಹತ್ತಿ ತಳಿಗಳಿದ್ದು, ಜೈದರು ಅವು ಇವು ಅಂತ. ಈಗ ಲಕ್ಷ್ಮೀ ಜಾತಿ ತಳಿ ಅಂತ ಅಮೇರಿಕನ್ ಕಾಟನ್ ಅಂತ ನಾವು ಏನಂತೇವೆ ಹತ್ತಿ, ಅದರಲ್ಲಿ ಇದನ್ನು ಬಿಟಿ ಹಾಕಿದ್ರಿ ರೀ. ಬಿಟಿ ಅಂತಂದ್ರೆ ಅದೊಂದು ಜೀವಕಣ, ಮಣ್ಣಿನಲ್ಲಿರುವಂಥ ಒಂದು ಸಾಧಾರಣ ಬ್ಯಾಕ್ಟೀರಿಯಾ. ಈಗ ನಮಗೆ ಹೆಂಗೆ ಮನುಷ್ಯರಿಗೆ ಹತ್ತ ಅಂಥದ್ದು ಮಣ್ಣು ಸಾಕಷ್ಟು ಇರ್ತಾವೆ, ಅದರಲ್ಲಿರುವಂಥ ಒಂದು ಜೀವಕಣವನ್ನು ತೆಗೆದು ಗಿಡದಾಗ ಹಾಕ್ಯಾರ. ಅಲ್ಲಿ ಬರ್ತಿರುವಂಥ ಪ್ರೋಟೀನ್ ನಾವೇನಂತೀವಿ ಕ್ರೈ ಪ್ರೋಟೀನ್ ಅಂತ, ಅದು ಗಿಡದಾಗ ಖಾಯಂ ಆಗಿ ಪ್ರೊಡ್ಯೂಸ್ ಆಗಿರ್ತದೆ ರೀ. ಬರ್ತಿರ್ತದೆ ಅದನ್ನು ಈ ಹುಳ, ಇದರಲ್ಲಿರೋ ಕಾಯಿ ಕೊರಕ ಹುಳಗಳಿಗೆ ಮಾತ್ರ ಅದಿರೋದು. ಆ ಹುಳ ಏನಾದರೂ ತಿಂದರೆ ಅದು ಸಾಯ್ತಾವೆ ಹುಳ. ಸೊ ಈಗ ಇದು ನೀವು ಮ್ಯಾಲ ನಾವು ಔಷಧ ಏನು ಹೊಡೆಯೋದ್ರ ಬದಲು ಗಿಡದಾಗ ಔಷಧ ಹಾಕಿದಂಗೆ ರೀ. ಹೀಗಾಗಿ ಅದು ಕಂಟ್ರೋಲ್ ಆಗಿಬಿಡ್ತು. ಅದು ಹೊಸದಾಗಿ ಬಂದಾಗ ಆ ಒಂದು ತಂತ್ರಜ್ಞಾನ, ಬಿಟಿ ತಂತ್ರಜ್ಞಾನ ಏನಿತ್ತು, ಅದೊಂದು ಕ್ರಾಂತಿಯನ್ನೇ ನಮ್ಮ ದೇಶದಾಗ ಹುಟ್ಟಾಕ್ತು. ಎಲ್ಲಿವರೆಗೂ ಅಂತಂದ್ರೆ ಈಗ ಕಳೆದ ಒಂದು 3-4 ವರ್ಷದ ಹಿಂದೆ ಭಾರತ ಇಡೀ ಜಗತ್ತಿನಲ್ಲೇ ನಂಬರ್ 1 ಹತ್ತಿ ಪ್ರೊಡ್ಯೂಸಿಂಗ್ ಅಂತಂದ್ರೆ ಹತ್ತಿ ಮಾಡುವಂಥ ರಾಷ್ಟ್ರವಾಗಿ ಹೊರಹೊಂತು. ಚೈನಾ ಅಂತ ದೊಡ್ಡ ದೇಶವನ್ನು ಹಿಂದಾಕ್ತು. ಈಗ ಮತ್ತೆ 2nd ಇದಕ್ಕೆ ಬಂದೇವಿ. ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನೀವು ಅಂದಂಗೆ ಈ ಬಿಟಿಯಲ್ಲಿ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಸಾಕಷ್ಟು ಸಂಶೋಧನೆ ಕಂಟಿನ್ಯೂಸ್ ಆಗಿ ಅಂತಂದ್ರೆ ಇದ್ದಿದ್ದರೆ ಇಡೀ ದೇಶದಾಗ ನಮ್ದು ಇದೇನು ಹತ್ತಿ ಬಗ್ಗೆ ತಳಿ ಸಂಶೋಧನೆ ಐತಿ, ಅದು ನಡೀತಾನೆ ಇದೆ. ಹೊಸ ತಳಿಗಳನ್ನು ಮಾಡೋದು, ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಈಗ ನಮ್ಮ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಕೃಷಿ ವಿಶ್ವವಿದ್ಯಾಲಯಗಳು ಅಷ್ಟೇ ಅಲ್ಲ, ಪ್ರೈವೇಟ್ ಕಂಪ್ನಿಗಳು ಸಾಕಷ್ಟು ಕೆಲಸ ಮಾಡ್ತಿದ್ದೇವೆ. ಹೇಳಬೇಕು ನಿಜವಾಗ್ಲೂ ಅಂತಂದ್ರೆ ಅವರೇ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಿರೋದು, ಯಾಕಂತಂದ್ರೆ ನಮ್ಮ ಕೈಗಳು ಒಂದಿಷ್ಟು ಕಟ್ಟಿ ಹಾಕಿದಂಗೆ ಇವೆ. ಈಗ ಅದು ಆ ಬಿಟಿ ಮೇಲಿರುವಂಥ ಪೇಟೆಂಟ್ ಹೋಗಿರೋದ್ರಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಅದಕ್ಕೆ ಕೈ ಹೆಚ್ಚಾವು. ಇನ್ನೊಂದು 2-3 ವರ್ಷದಾಗ ನಿಮಗೆ ಹೈಬ್ರಿಡ್ಗಳಂತೂ ಅದಾವ್ರಿ. ಈಗ ವೆರೈಟಿ ತಳಿಗಳು ಬರ್ತಾವೆ. ತಳಿಗಳು ಬಂದರೆ ರೈತರಿಗೆ ಆಗೋ ಒಂದು ದೊಡ್ಡ ಲಾಭ ಏನಂತಂತಂದ್ರೆ ಆ ತಾ ಬೆಳೆದಂಥ ಹತ್ತಿಯನ್ನೇ ಅಥವಾ ಜಿನ್ ಮಾಡಿ ಕಾಳುಗಳನ್ನ ತಕ್ಕೊಂಡು ಒಂದು 10 ವರ್ಷ ಬೆಳಿಬೋದು ರೀ. ಇದು ತಳಿಗಳ ವಿಶೇಷತೆ. ಹೈಬ್ರಿಡ್ ಅಲ್ಲ, ಹೈಬ್ರಿಡ್ ಪ್ರತಿ ಸರ್ತಿ ನೀವು ಹೋಗ್ಬೇಕು ಅಂಗಡಿಯಿಂದ ತೊಗೊಂಬರ್ಬೇಕು, ರೊಕ್ಕ ಖರ್ಚಾಕದ. ಇದೇ ಒಂದು ರೈತರಿಗೆ ನಾವು ಮಾಡ್ತಿರುವಂಥದ್ದು ಒಂದು ದೊಡ್ಡ ಕೆಲಸ ಅಂಥೇಳಿ ನಾವು ಅಂದ್ಕೊಂಡು ನಮ್ಮ ವಿಶ್ವವಿದ್ಯಾಲಯದಾಗ ಗೌರ್ಮೆಂಟ್ ಕಡೆಯಿಂದ ಈ ಪ್ರಕ್ರಿಯೆ ಚಾಲ್ತಿ ಐತಿ. ಇನ್ನೊಂದು 2 ವರ್ಷದಾಗ ನಿಮಗೆ ತಳಿಗಳನ್ನು ನಾವು ಕೊಡ್ತೀವಿ. ಬಹಳ ಸಂತೋಷ, ಯಾಕಂದ್ರೆ ಬೀಜಗಳಿಗೋಸ್ಕರ ಜಾಸ್ತಿ ಖರ್ಚು ಮಾಡದೆ ಆಯ್ಕೆ ನಮ್ಮಲ್ಲೇ ಇರ್ತದೆ ಅನ್ನೋದು ಬಹಳ ಸಂತೋಷ ಆಗುತ್ತೆ. ಈಗ ಬಿಟಿ ಹತ್ತಿ ಆಯ್ತಲ್ಲ, ಈಗ ಹೈಬ್ರಿಡ್ ಈಗ ಎಲ್ಲ ಕಡೆ ಇರೋದು ಆಲ್ಮೋಸ್ಟ್ ಒಂದು 97% ಅಂತ ಅನ್ಬೋದು ದೇಶದಾಗ. ಈಗ ಜೈದರ್ ಹತ್ತಿ ಬೆಳೆಯೋದು ಬಹಳ ಕಡಿಮೆ ಆಗ್ಬಿಟ್ಟದ, ಈಗ ಕಡಿಮೆ ಆಗ್ಯದ್ರಿ. ಬಟ್ ಅದು ಎಲ್ಲೆಲ್ಲೇ ಬೆಳೀತಿದ್ರಲ್ಲ ಮೊದ್ಲಿನ ರೈತರು, ಅದ್ರದ ಹವಾಗುಣ ಏನಿರ್ತಾವಲ್ಲ ಅದು ಎಲ್ಲೆಲ್ಲೇ ಅದಕ್ಕೆ ಅನುಗುಣವಾಗಿ ಐತಿ ಅಲ್ಲಿ ಇನ್ನೂ ಬೆಳೀತಾ ಇದ್ದಾರೆ. ಅದನ್ನ ಬಿಡಬಾರದು ರೈತರು ಅನ್ನೋದು ನಮ್ದು ಒಂದು ಆಸೆ. ನಮ್ಮಲ್ಲೇ DDHC-11 ಅಂತ ಹೇಳಿ ಒಂದು ತಳಿ ಐತ್ರಿ, ಅದನ್ನ ನಾವು ರೈತರಿಗೂ ಕೊಡ್ತೇವಿ. ಅದನ್ನ ಎಷ್ಟಾಗುತ್ತಾ ಅಷ್ಟೇ ಫ್ರೀಯಾಗೆ ಕೊಡ್ತಾ ಇದ್ದೀವಿ ಇಲ್ಲಿವರೆಗೂ. ಆ ರೈತರು ತಮ್ಮಲ್ಲೇ ಅದನ್ನ ಹಂಚ್ಕೊಂಡು ಮಾಡಿ ಅದನ್ನ ಬೆಳೆಸ್ತಾ ಇದ್ದಾರೆ. ಅದರಲ್ಲಿ ಈಗ ನೀವು ಅಂತರ್ಬೆಳೆಯನ್ನು ಮಾಡ್ತಾರೆ. ಈಗ ಗದಗ ಕಡೆಗೆ ಹೋದ್ರಿ ಅಂತಂತಂದ್ರೆ ನಮ್ಮ ಭಾಗದಾಗ ಅಲ್ಲಿ ಇನ್ನೂ ಬೆಳೀತಿದ್ದಾರೆ. ನಡಕ್ಕೆ ಮೆಣಸಿನ್ಕಾಯಿ ಹಾಕೋದು ಈ ತರದ ಒಂದು ಪ್ರಕ್ರಿಯೆ ಮೊದ್ಲಿಂದನೂ ಬರ್ತದೆ. ಆಮೇಲೆ ಎಲ್ಲಿ ಮಳೆ ಕಡಿಮೆ ಆಕಿರ್ತದಲ್ರಿ, ಅದು ಈಗ ವರ್ಷದಾಗ ಒಂದು ಸ್ವಲ್ಪ ಈಗ ಜುಲೈ ಇಲ್ಲ ಆಗಸ್ಟ್ನಾಗ ಬಿತ್ತೋದು ಬರ್ತದೆ. ಇವನ್ನೆಲ್ಲ ನಾವು ಜೂನ್ದಾಗ ಬಿತ್ಕೋಬೇಕು ಇಲ್ಲ ಮೇದಾಗ ಬಿತ್ಕೋಬೇಕು, ಅದನ್ನೊಂದು ಸ್ವಲ್ಪ ಲೇಟಾಗಿ ಬಿತ್ತಬಹುದು. ಹಿಂಗಾಗಿ ಎಲ್ಲಿ ಒಂದು ಸ್ವಲ್ಪ ಮಾರ್ಜಿನಲ್ ಲ್ಯಾಂಡ್ಸ್ ಅಂತಂತೇವೆ, ಎಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಶಕ್ತಿ ಭೂಮಿಗೆ, ಅಂತಲ್ಲಿ ಇವನು ಬೆಳೆದ ಬೆಳೀತಾರ ಗ್ಯಾರಂಟಿ ಹೇಳಿ ಕೇಳಿ 4-5 ಕ್ವಿಂಟಲ್ ಎಕರೆಗೆ ಬಿದ್ದ ಬೀಳ್ತೈತಿ. ಒಂದು ಖರ್ಚಿಲ್ಲ, ಔಷಧ ಹೊಡೆಯಂಗಿಲ್ಲ, ಏನು ಹೊಡೆಯಂಗಿಲ್ಲ. ಆಮೇಲೆ ಅದಕ್ಕೆ ರೇಟು ಚಲೋ ಬರ್ತದ್ರಿ. ಈಗ ಸಾಕಷ್ಟು ಉಪಯೋಗಗಳು ಅದಾವ ಅದಕ್ಕೆ, ಹತ್ತಿ ಬರ್ತೈತಿ. ಅದಕ್ಕೆ ಡಿಮಾಂಡ್ ಐತೆ ಐತ್ರಿ ನಮ್ಮ ದೇಶದಾಗ. ಬೆಳೆಯೋದು ಕಡಿಮೆ ಐತಿ, ಆದ್ರೆ ಬೆಳೆದ ರೈತ ಎಂದು ಅದರೊಳಗೆ ಮೋಸ ಹೋಗಿಲ್ಲ, ಸೋಲ್ ಕಂಡಿಲ್ಲ. ಜವಾರಿದ ಇದ್ರ ಮಹತ್ವ ಹಂಗೆ ಕರೆ. ಹೌದ್ರಿ, ಜೈದರ್ ಹತ್ತಿ ಮೊದಲಿಂದ ಬಹಳ ಇದಿತ್ತು, ಆದ್ರೆ ಅದು ಇಳುವರಿ ಪ್ರಮಾಣ ಕಡಿಮೆ, ಅದು ಅದ್ರ ಖರ್ಚು ಕಡಿಮೆ ಅಲ್ರಿ. ಖರ್ಚು ಕಡಿಮೆ. ಈಗ ನೀವು 4 ಅಣೆ ಹಾಕಿ 1 ರೂಪಾಯಿ ತೆಗಿತೀರಾ, ಸೊ 100 ರೂಪಾಯಿ ಖರ್ಚು ಮಾಡಿ 150 ತೆಗಿಯೋದ್ರಕ್ಕಿಂತ 4 ಅಣೆ ಹಾಕಿ 1 ರೂಪಾಯಿ ತೆಗಿಯೋದು ಯಾವತ್ತು ಉತ್ತಮ ಅಂತ. ರಕ್ತ ಸುಟ್ಟುಗಳ ತಪ್ತೈತಿ. ಆಮೇಲೆ ಆ ತರದ ಭೂಮಿಗಳಿಗೆ ಆ ಜವಾರಿ ತಳಿಗಳೇ ಸೂಕ್ತ. ಆಮೇಲೆ ಇವತ್ತಿಲ್ಲ ನಾಳೆ ಸರ್ಕಾರದ್ದು ಸಾಕಷ್ಟು ಪಾಲಿಸಿಗಳು ಬರಾಕ್ತಾವ. ಆಮೇಲೆ ಇವತ್ತಿಗ್ರಿ, ಈಗ ಒಂದು ವಾರದ ಹಿಂದೆ ಸರ್ಕಾರ ಅದನ್ನ ತೀರ್ಮಾನಿಸೈತಿ. ಇದನ್ನ ನಾವು ಒಂದ್ ಸ್ವಲ್ಪ ರೈತರಿಗೆ ಮತ್ತೊಮ್ಮೆ ಸಬ್ಸಿಡಿ ಮುಖಾಂತರ ಅಥವಾ ಏನಾದರೂ ಮಾಡಿ ರೈತರಿಗೆ ಮತ್ತೊಮ್ಮೆ ಇದನ್ನ ಬೆಳೆಯುವಂತ ಒಂದು ಪ್ರಕ್ರಿಯೆ ಚಾಲು ಮಾಡೋಣ ಅಂತ ಹೇಳಿ ಸರ್ಕಾರ ಇದನ್ನ ಮಾಡಿದ್ರಿ. ಬರ್ತೈತೆ ಅದು ಇನ್ನೊಂದು ತಿಂಗಳದಾಗ, ಅದ್ರ ಬಗ್ಗೆ ಒಂದು ರೂಪರೇಷೆಗಳನ್ನು ತಯಾರಾಗ್ತಾವ. ಬಂತು ಅಂದ್ರೆ ಮುಂದಿನ ವರ್ಷದಿಂದ ಇದನ್ನ ಬೆಳೆಯೋ ರೈತರಿಗೆ ಸಾಕಷ್ಟು ಅನುಕೂಲಗಳು. ಜವಾರಿ ಹತ್ತಿ ಬೆಳೆಯಲು ರೈತ ಮುಂದೆ ಬರಬಹುದು. ಜವಾರಿ ಹತ್ತಿ ಬರ್ತದ್ರಿ, ಬರ್ತದ್ರಿ. ಮತ್ತೆ ಸುವರ್ಣ ಕಾಲ ಬರ್ತದ್ರಿ. ಆಮೇಲೆ ಹುಳುಗಳು ಅದಿದ್ವು ಇರ್ಲಾರ್ದಕ್ಕೆ ರೈತರಿಗೆ ಒಂದ್ ಸ್ವಲ್ಪ ಆರಾಮ ಆಗ್ತೈತಿ. ಡಾಕ್ಟರ್ ರಾಜೇಶ್ ಪಾಟೀಲ್ ಅವರು, ಈಗೆಲ್ಲ ನಮ್ಮ ರೈತರು ಈ ಹೈಬ್ರಿಡ್ ತಳಿನ ಬಿತ್ತಾರ. ಬಿಟಿ ಹತ್ತಿ ಬಗ್ಗೆ ಅವ್ರಿಗೆ ಅವಲಂಬನೆ ಬಹಳ ಅದ. ಮತ್ತೆ ಈಗ ಮುಖ್ಯವಾಗಿ ಅಂದ್ರೆ ನಾವು ಮೊದಲ ರೋಗಗಳನ್ನ ನಾವು ನಿಯಂತ್ರಣ ಮಾಡ್ಬೇಕು, ಆಮೇಲೆ ಕೀಟಗಳಿಂದ ನಾವು ಬಚಾವಬೇಕು ಅಂದ್ರೆ ಆ ತಳಿ ಆಯ್ಕೆಯೊಳಗನ ನಾವು ವಿಚಾರ ಮಾಡ್ಬೇಕಾಗ್ತದೆ. ಹೀಗಾಗಿ ಯಾವ ತಳಿ ಸೂಕ್ತ ಅಂತ ನಾವು ಹೇಳ್ತೀರಿ, ಹೆಂಗೆ ತಂತ್ರಜ್ಞರ ಸಹಾಯವನ್ನು ತೆಗೆದುಕೊಳ್ಬೇಕು ನಮ್ಮ ರೈತ ಬಾಂಧವರು? ಈಗ ನಮ್ದು ಇದನ್ನೇ ಆದ್ರಿ, ಹೊಸ ಹೊಸ ತಳಿಗಳನ್ನ ಕಂಡು ಹಿಡಿಯುವಂತದ್ದು, ಪರಾಗಸ್ಪರ್ಶ ಮಾಡಿ ಬೇರೆ ಬೇರೆ ತಳಿಗಳು ಈಗ ಭೂಮಿಗೆ ಒಗ್ಗಿರುವಂತ ತಳಿಗಳನ್ನ ನಾವು ಕ್ರಾಸಿಂಗ್ ಅಂತೇವ್ರಿ. ಅದನ್ನ ಆದ್ರೆ ಪರಾಗಸ್ಪರ್ಶ ಮಾಡಿ ಬಂದಂತ ಹೈಬ್ರಿಡ್, ಅದರಿಂದ ಮತ್ತೆ ಹೊಸ ಹೊಸ ತಳಿಗಳನ್ನ ತೆಗಿತೇವೆ. ಆ ಹಂತ 2 ತಳಿಗಳನ್ನ ನಾವು ಮತ್ತೊಮ್ಮೆ ಕ್ರಾಸಿಂಗ್ ಮಾಡಿದ್ರೆ, ಅವಾಗ ಪರಾಗಸ್ಪರ್ಶ ಮಾಡಿ ಇದನ್ನ ಮಾಡಿದ್ರೆ ಅದು ಹೈಬ್ರಿಡ್ ಆಕತಿ. ಈಗ ಅದು ಮಾರ್ಕೆಟ್ನಾಗ ಅದು ಸಿಗಾಕತ್ತೈತಿ ಎಲ್ಲರಿಗೂ. ಪ್ರೈವೇಟ್ ಕಂಪ್ನಿಗಳು ಏನದಾವು ಅವು ಈಗ ಸಾಕಷ್ಟು ಕೆಲಸ ಮಾಡ್ಯಾವ್ರಿ. ಈಗ ನಿಮಗೆ ಹೇಳಬೇಕಂತಂದ್ರೆ ಕನಿಷ್ಠ 1,500-2,000 ಹೈಬ್ರಿಡ್ಗಳು ನಮ್ಮ ದೇಶದಾಗ ಅದಾವ್ರಿ, ಬೇರೆ ಬೇರೆ ಕಂಪ್ನಿಯು. ಇನ್ನ ಎಲ್ಲವೂ ಚಲೋ ಅದಾವು. ಏನಪ್ಪ ಅಂತಂತಂದ್ರೆ ನಮ್ಮ ಭೂಮಿಗೆ ಯಾವ ಹೈಬ್ರಿಡ್ ಚಲೋ ಅದ ಅನ್ನೋದನ್ನ ಒಂದು ಸ್ವಲ್ಪ ಗಮನದಲ್ಲಿ ಇಡಬೇಕಾಕೈತಿ ರೈತರು. ಯಾರೋ ಬಂದ್ರೆ ಇದು ಬಹಳ ಚಲೋ ಐತಿ ತಗೊಂಡು ಹಾಕ್ರಿ ಅಂತಂದ್ರೆ ಒಮ್ಮಕ್ಲೇ 5-6 ಎಕರೆ ಹಾಕಕ್ ಹೋಗ್ಬೇಡ್ರಿ ದಯಮಾಡಿ. ಪ್ರತಿ ವರ್ಷ ಈ ಯಾವ್ದಾದ್ರು ಹೊಸ ಹೈಬ್ರಿಡ್ ಬಂತು ಪಾಕೆಟ್ ತೋರಿಸಿದ್ರು ಅಂತಂತಂದ್ರೆ ಒಂದು ಪಾಕೆಟ್ ತಗೊಳ್ರಿ, ಹಾಕೊಳ್ರಿ. ನಿಮ್ ಭೂಮಿಗೆ ಸರಿ ಆದ್ರೆ ಮುಂದಿನ ವರ್ಷ ಅದನ್ನ ಜಾಸ್ತಿ ಮಾಡ್ಕೋಬಹುದು. ಆದಷ್ಟು ದೊಡ್ಡ ಕಂಪ್ನಿಗಳು ಚಲೋ ಚಲೋ ಹೈಬ್ರಿಡ್ಗಳನ್ನ ಕೊಡಾಕತ್ತಾರ. ಹೆಸರಿರ್ಲಾರ್ದ ಬರುವಂತ ಹೈಬ್ರಿಡ್ಗಳನ್ನ ದಯಮಾಡಿ ಹಾಕಬೇಡ್ರಿ. ಆಮೇಲೆ ಅದು ಇದನ್ನು ನೋಡೋದು ಗೊತ್ತಾಕೈತಿ ನಿಮಗೆ. ಈ ವರ್ಷ ನೀವು ಊರು ತುಂಬ ಅಡ್ಡಾಡಿದ್ರಿ, ನಿಮ್ಮ ಹಳ್ಳಿ ಅಡ್ಡಾಡಿದ್ರಿ ಅಂತಂದ್ರೆ ಪಕ್ಕದ ಹೊಲದಾಗ ಅಥವಾ ಊರು ದೊಡ್ಡ ರೈತರು ಏನು ಹಾಕ್ಯಾರ, ಯಾರ್ದು ತಳಿ ಏನು, ದಿನ ಸಂಜೆ ಕುಂತ ಮಾತಾಡಿದ್ರೆ ಗೊತ್ತಾಗೇ ಆಕೈತಿ. ಹುಳ ಎಷ್ಟು ಕಡಿಮೆ ಅದಾವು, ಯಾವುದು ಹೈಬ್ರಿಡ್ ಚಲೋ ಬಂತು, ಕಡೀಕ್ ಏನಾಕದ, ಇಳುವರಿ ಏನು ಬಂತು, ಅದ್ರ ಮೇಲೆ ಆ ಹೈಬ್ರಿಡ್ನ ಹಾಕೋಬಹುದು. ಇದೊಂದು ಏನೂ ಬೇಕಾಗಿಲ್ಲ, ನೀವು ದಿನ ಆಡೋ ಇದ್ರೊಳಗೆ ಮಾಡೋದ್ರೊಳಗೆ ಚೂಸ್ ಮಾಡ್ಕೋಬಹುದು. ನಮ್ಮ ಭೂಮಿಗೆ ಏನು ಸೂಕ್ತ ಅನ್ನೋದು ತಾವೇ ಕಂಡುಕೋಬಹುದು. ಮೇಲಾಗಿ ನಮ್ಮ ವಿಶ್ವವಿದ್ಯಾಲಯದ ನಾವು ಏನು ಮಾಡ್ತೇವ್ರಿ, ಪ್ರತಿ ವರ್ಷ ಒಂದು 50 ಹೈಬ್ರಿಡ್ ಬೇರೆ ಬೇರೆ ಹಾಕ್ತೇವೆ. ಆಗಸ್ಟ್ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ನ ಕರಿತೇವೆ ರೈತರನ್ನ, ಕರೆದು ನೀವೇ ನೋಡ್ಕೊಂಡ್ಬಿಡ್ರಿ ಯಾವುದು ಚಲೋ ಬಂದದ ಈ ಭಾಗಕ್ಕೆ ಅನ್ನೋದು ಗೊತ್ತಾಗೇ ಆಕೈತಿ. ಯಾಕಂದ್ರೆ ಅವಕ್ಕೆಲ್ಲವಕ್ಕೂ ನಾವು ಒಂದೇ ಥರದ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಅವ್ರು ನೋಡಿ ಇದು ಚಲೋ ಐತೆ ಇದು ಚಲೋ ಐತೆ ಅಂದ್ಮೇಲೆ ನಾವು ಅದ್ರದ್ದು ಆ ಈ ಹತ್ತಿ ಒಳಗೆ ಇನ್ನೊಂದು ಏನು ಮುಖ್ಯ ಅಂತಂತಂದ್ರೆ ಅದ್ರದ್ದು ಎಳೆ ಏನಿರ್ತೈತಲ್ರಿ ಹತ್ತಿ ಎಳೆ ಅದ್ರದ್ದು ಗಟ್ಟಿತನ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಉದ್ದ ಎಷ್ಟು ಈಗ ಇದೆ ನಾಳೆ ಈಗ ಅವ್ರಿಗೆ ರೇಟ್ ಸಿಗೋದು ಅದ್ರ ಮೇಲೆ. ಹೌದ್ರಿ, ಪುಣ್ಯಕ್ಕೆ ಈಗ ಏನೈತಿ ನಮ್ಮ ದೇಶದಾಗ ಸಿಗುವಂಥ ಎಲ್ಲ ಹೈಬ್ರಿಡ್ಗಳು ಬಿ ಟಿ ಹೈಬ್ರಿಡ್ಗಳು ಎಲ್ಲವೂ 28-29 mm ಉದ್ದ ಸಿಗ್ತದೆ, ಗಟ್ಟಿತನೂ 28 gram ಪರ್ ಟೆಕ್ಸ್ ಅಂತೇವಿ, ಇದು ಸಾಕು ನಮ್ಮ ಇಂಡಸ್ಟ್ರಿಗೆ. ಸೊ ಹಿಂಗಾಗಿ ಆ ನಿಟ್ಟಿನಲ್ಲಿ ಕೆಲಸಗಳು ನಡೆದಾವು. ಇವನ್ನು ನಾವು ಅವರಿಗೆ ಮಾಡಿ ತೋರಿಸ್ತೇವೆ, ನಮ್ಮ ಒಂದು 50 ಹೈಬ್ರಿಡ್. ಈಗ ನಾವೇನು ಮಾಡ್ತೇವೆ ಅಂತಂದ್ರೆ ಮಾರ್ಕೆಟ್ನಾಗ ಏನಿರ್ತೈತೆ ಅಂತ ತರ್ತೇವೆ ರೀ, ನಾವು ಕಂಪ್ನಿಯಿಂದ ತರಿಸಿರೋಲ್ಲ. ಸೊ ಈಗ ಮಾರ್ಕೆಟ್ನಾಗ ರೈತ ತೊಗೊಳುವಂಥ ಹೈಬ್ರಿಡ ತರ್ತೇವೆ, ಒಂದು 50 ಹಾಕಿರ್ತೇವೆ, ಅವರಿಗೆ ಗೊತ್ತಾಕೈತಿ ಮೂರು ವರ್ಷದ ಚಲೋ ಐತೆ ಹೋಯ್ತು ಅಂತ. ಆಮೇಲೆ ಮ್ಯಾಕ್ ಫೋನ್ ಮಾಡಿ ಮಾಡಿ ಕೇಳ್ತಿರ್ತಾರೆ, ಹೇಳ್ತಿರ್ತೇವೆ. ಇದು ಒಂದು ನಾವು ನಿರಂತರವಾಗಿ ಪ್ರತಿವರ್ಷ ಮಾಡುವಂಥ ನಮ್ಮದು ಕಾರ್ಯಕ್ರಮ. ಖಂಡಿತ, ಅಂದರೆ ಹೈಬ್ರಿಡ್ ತಳಿಯನ್ನು ನಾವು ಆಯ್ಕೆ ಮಾಡೋದ್ರೊಳಗೆ ನಾವು ಭಾಳ ಜಾಗರೂಕರಾಗಿರ್ಬೇಕು, ಮತ್ತು ರೈತ ಬಾಂಧವರು ಮಾಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ತಾವು ಹೇಳಿದ್ರಿ ಹೈಬ್ರಿಡ್ ಈ ಬಿಟಿ ಹತ್ತಿಯನ್ನು ಬೆಳೆಯುವ ಸಂದರ್ಭದೊಳಗೆ ಸವಾಲುಗಳನ್ನು ಎದುರಿಸಲು ನಾವು ತಯಾರಾಗಲೇಬೇಕು, ರೈತರಿಗೆ ಉಡಿಯಾಗ್ಬಿಟ್ಟದೆ. ಈಗ ಮೊದಲು ನಂಗೆ ಸರಳಿಲ್ಲ, ಈಗ ಇಲ್ರಿ, ಈಗ ಕಾಯಿಕೊರಕಗಳು ಬರ್ತವೆ, ಕೀಟಗಳು ಬರ್ತವೆ, ಎಲ್ಲ ಬರ್ತವೆ. ಅದಕ್ಕೆ ಒಂದು ಆ ಬೇಸಾಯ ಕ್ರಮಗಳೇನಿದೆ ಅಲ್ಲ, ಅವುಗಳನ್ನು ಕುರಿತಂತ ನಾವು ಭಾಳ ಮೊದಲಿಂದನೇ ಕಾಳಜಿ ವಹಿಸಿ, ಯಾಕಂದ್ರೆ ಇವತ್ತು ರೈತ ಬಾಂಧವ ಬಿತ್ತಿ ಬಂದ್ರೆ ಮುಗಿತ ಅನ್ನೋಂಗಿಲ್ಲ. ಇಲ್ರಿ, ವಿಶೇಷವಾಗಿ ಹೈಬ್ರಿಡ್ ತಳಿಯನ್ನ ಈಗ ಲಕ್ಷ್ಯ ಹರಿಸಲೇಬೇಕು. ಬೇಸಾಯ ಕ್ರಮಗಳ ಬಗ್ಗೆ ತಾವು ಅವರಿಗೆ ಒಂದು ವಿಷಯವಾಗಿ ಮಾಹಿತಿ ನೀಡ್ರಲ್ಲ. ಬೇಸಾಯ ಕ್ರಮಗಳು ಬಹಳ ಏನು ಬದಲಾಗಿಲ್ಲ, ಬಟ್ ಇವತ್ತಿಗೆ HDPS ಅಂತ ಬಂದಿದೆ, ಅತಿ ಸಾಂದ್ರತೆ ಬಿತ್ತನೆ. ಅದಕ್ಕೆ ಒಂದು ಸ್ವಲ್ಪ ಮಹತ್ವ ಕೊಡಾಕತ್ತಾರ ರೈತರು. ಯಾಕೆ ಅಂತಂತಂದ್ರೆ ಗಿಡಗಳು ಗಿಡ್ಡ ಮಾಡ್ಯಾರ ನಮ್ಮಂತ ತಳಿವರ್ಧಕರು. ಹಿಂಗಾಗಿ 1 acre 20,000 ಗಿಡ ಕುಂಡಿರೋದ್ರ ಬದಲಿ ಈಗ 1 lakh ಗಿಡ ಕುಂಡಿರುವಷ್ಟು ಕೆಪಾಸಿಟಿ ಬಂದದ ಅಂತಂದ್ರೆ ಆ ಥರದ ಗಿಡಗಳನ್ನ ಅಭಿವೃದ್ಧಿ ಮಾಡ್ಯಾರ. ಇದಕ್ಕೆ HDPS ಅಂತೇವಿ. ಏನಾಕದ ಅಂತಂದ್ರೆ ಸಾಲಿನಿಂದ ಸಾಲು 3 feet ಇಡತ್ತದ, ಯಾಕಂತಂದ್ರೆ ನಮ್ಮ ಕುಂಟೆ ಆಡ್ಬೇಕ ನಾಳೆ ನೆಟ್ಟಗೆ. ಹೌದು, ಆ ಗಿಡದಿಂದ ಗಿಡಕ್ಕೆ 15 cm ಹೇಳಾಕತ್ತಾರ ರೀ ನಮ್ಮ ದೇಶದಾಗ. ಬೇಡ ಇನ್ನೂ 10 cm ಕೆಲವು ಹೈಬ್ರಿಡ್ಗಳು. ಇದರಿಂದ ಏನಾಗತ್ತದ, ಎಕರೆಗೆ 20-40,000 ಗಿಡ ಕುಂಡಿರೋದ್ರ ಬದಲಿ 60-70 ಮೇಲೆ ಕುಂಡ್ರಿಸ್ಬೋದು ನಾವು. ಆವಾಗ ಗಿಡಕ್ಕೆ ಒಂದು 15 20 ಕಾಯಿ ಬಂದರೂ ಸಹ ನಿಮಗೆ ಇಳುವರಿ ಆಲ್ಮೋಸ್ಟ್ 15-16 quintal ಬೆಳಗತ್ತದ್ರಿ ಎಕರೆಗೆ. ಇದು ಒಂದು ಹೊಸ ಪ್ರಕ್ರಿಯೆ ಅನ್ಬೋದು, HDPS ಅಂತ ಐತಿ. ಸಾಕಷ್ಟು ರೈತರು ಹೊಲಕ್ಕೆ ಅಡ್ಡಾಡಿ ನಾವು ಅದನ್ನು ಪ್ರಚಾರ ಮಾಡೇವಿ, ಈಗಾಗಲೇ ಅದನ್ನು ಹೊಂದಿಸ್ಕೊಂಡಾರ. ಇಲ್ಲೇ ಸಮೀಪ ಸಾಕಷ್ಟು ಹಳ್ಳಿಗಳು ಅದಾವು, ಅವರು ಈಗಾಗಲೇ ಕಂಡುಕೊಂಡಾರ. ಇದ್ರದ್ದು ಒಂದೇ ಇದು ಏನು ಅಂತಂತಂದ್ರೆ ನೀವು ಎಕರೆಗೆ ಒಂದು 4-5 packet ಬೀಜ ಉಪಯೋಗಿಸ್ಬೇಕಾಗ್ತದೆ. ಬಟ್ ಅದು ಎಲ್ಲಿವರೆಗೂ ಅವ್ರು ಹೇಳ್ತಾರ ಅಂತಂದ್ರೆ ಬರೋ ಇಳುವರಿ ಎಷ್ಟು ಜಾಸ್ತಿ ಇರ್ತದ ಅಂತಂದ್ರೆ ನಾವು ಅದ್ರ ಬಗ್ಗೆ ಏನು ತಿಳಿಕೆಡಿಸ್ಕೊಂಡಿಲ್ಲರಿ, ನಾವು ಖರ್ಚು ಮಾಡಕ್ಕೆ ತಯಾರದೇವಿ. ಆಮೇಲೆ ಸರ್ಕಾರನೂ ಅದ್ರ ಮ್ಯಾಗೆ ಕಂಟ್ರೋಲ್ ಬಂತು, ಪ್ರತಿ ಪ್ಯಾಕೆಟಿಗೆ ಈ ವರ್ಷ 900 rupees ಫಿಕ್ಸ್ ಮಾಡ್ಯಾರ. ಕಡಿ ಹತ್ತಿ ಬಿಡಿಸಿದ ಮೇಲೆ ಬರುವಂಥ ಆದಾಯ ಸಾಕಷ್ಟು ಇರೋದ್ರಿಂದ ರೈತರ ಕಡೆ ವಾಲಾಗತ್ತಾರೆ HDPS. ಇದ್ರದ್ದು ಇನ್ನೊಂದು ಮಹತ್ವ ಅಂತಂದ್ರೆ ಇವತ್ತಿಗೆ ಆಳು ಬಿಡಿಸೋದು ಅದೊಂದು ಸ್ವಲ್ಪ ತ್ರಾಸಾಗತ್ತೈತ್ರಿ, ಯಾಕಂತಂದ್ರೆ ಆಳು ಸಿಗೋದಿಲ್ಲ. ಹಾಂ, ಆಳು ಸಿಗೋದು ಅನ್ನೋದಕ್ಕಿಂತ ರೇಟ್ ಭಾಳ ಜಾಸ್ತಿ ಆಗತ್ತೈತಿ. 1 kg 7-8 rupees 10 rupees ಲೆಕ್ಕಕ್ಕೂ ಹೊಂಟಾವು. ಅಂಥ ಮಷಿನ್ಗಳು ನಮ್ಮ ದೇಶದಾಗ ಸಣ್ಣ ರೈತರಿಗಾಗೆ ಮಾಡುವಂಥ ಪ್ರಕ್ರಿಯೆ ನಮ್ಮ ಇಂಜಿನಿಯರಿಂಗ್ ಸಂಸ್ಥೆಗಳು ಚಾಲೂ ಮಾಡ್ಯಾವ್ರಿ. ಸೊ ಅದು ಬಂತು ಅಂತಂತಂದ್ರೆ ಈಗ ನಾ ಏನು HDPS ಅಂತ ಹೇಳಿದೆ, ಅದ್ರ ಜೊತೆಗೆ ಇದನ್ನು ಸೇರಿಸಿದ್ರೆ ರೈತರಿಗೆ ಬಹಳ ಅಂದ್ರೆ ಬಹಳ ಅನುಕೂಲ ಆಗಿಬಿಡ್ತೈತಿ. ಹತ್ತಿ ಬಿಡಿಸೋ ಇದನ್ನು ಕಡಿಮೆ ಆಕೈತಿ, ಆದಾಯ ನ್ಯಾಚುರಲಿ ಜಾಸ್ತಿ ಆಗ್ತದೆ. ಖಂಡಿತ, ನಿರ್ವಹಣೆ ಖರ್ಚು ಅಂದ್ರೆ ಹತ್ತಿ ಬಿಡಿಸ್ಲಿಕ್ಕೆ ನಾವು ಖರ್ಚು ಮಾಡ್ಬೇಕಾಗಿಲ್ಲ, ಖರ್ಚು ಕಡಿಮೆ ಆಗಿಬಿಡ್ತೈತ್ರಿ. ಮಷಿನ್ ಭಾಳ ಬೇಗ ಮಾಡಿಬಿಡ್ತಾವೆ. 1 acre ಇವರು ನಾವು ಸಾಕಷ್ಟು ಜನರನ್ನು ತೊಗೊಂಡು ಮಾಡೋದು. ಆಮೇಲೆ ಇನ್ನೊಂದು ಏನೈತೆ ಅಂದ್ರೆ ಆಳ ತ್ರಾಸು. ಅದೇ ಒಂದು ಟೈಮಿಗೆ ಎಲ್ಲ ಕಡೆ ಹತ್ತಿ ಹೊಡೆದಿರೋದ್ರಿಂದ ಆಳು ಒಬ್ಬ ರೈತರಿಗೆ ಸಿಗೋದು ಕಷ್ಟ ಆಗ್ತದೆ. ಸೊ ಆ ಪ್ರಕ್ರಿಯೆ ಒಂದು ಸ್ವಲ್ಪ ನಿಧಾನವಾಗಿ ಆಗೋದ್ರಿಂದ ಮಷಿನ್ಗಳು ಬರ್ತಾವೆ. ಇವತ್ತಿಲ್ಲ ನಾಳೆ ಬರ್ತಾವ್ರಿ, ಇನ್ನೊಂದು 1-2 ವರ್ಷದಾಗ ಮಷಿನ್ ಬರುತ್ತಾವು. ಅವಾಗ ರೈತರು ಮತ್ತೊಂದು ಸ್ವಲ್ಪ ನಿರಾಳವಾಗಿ ಉಸಿರಾಡಿಸ್ಬೋದು. ಹೌದು ಹೌದು, ಈ ಬಿಟಿ ಹತ್ತಿಯೊಳಗೆ ಈ ಕಸ ನಿರ್ವಹಣೆ ಬಹಳ ಪ್ರಾಮುಖ್ಯತೆ ಇದೆ ಅಂತ. ಈಗ ಅದು ಒಂದು ದೊಡ್ಡ ಇದು ರೀ, ಯಾಕಂತಂದ್ರೆ ಅದಕ್ಕೂ ಜನ ಬೇಕಾಕೈತಿ, ಆಳು ಬೇಕಾಕೈತಿ, ಸಾವಕಾಶ ಆಕೈತಿ ಕೆಲಸ. ಪುಣ್ಯಕ್ಕೆ ಈಗ ನಮ್ಮಲ್ಲಿ ಕಳೆನಾಶಕಗಳು ಅದಾವ್ರಿ, ಅದರಲ್ಲಿ ಒಂದು ಪೆಂಡಿಮೆಥಾಲಿನ್ ಅಂತ ಬರ್ತೈತಿ. ಆ ಪೆಂಡಿಮೆಥಾಲಿನ್ ನೀರಿಗೆ ನೀವು ಇನ್ನೊಂದು ಸ್ವಲ್ಪ ತೇವಾಂಶ ಇರುವಾಗ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಯಾವಾಗ ಹೊಡಿಬೇಕು ಅನ್ನೋದು ಬಹಳ ಮುಖ್ಯ ರೀ. ಪೆಂಡಿಮೆಥಾಲಿನ್ ನೀವು ಬಿತ್ತಿದ ದಿವಸನೇ ಮುಂದೆ ಬಿತ್ಕೊಂತ ಹೋಗ್ತೀರಿ, ಹಿಂದ್ಲಿಂದ ಹೊಡ್ಕೊಂತ ಹೋಗ್ಬೋದು. ಈ ಔಷಧ ನೆಲಕ್ಕೆ ಸಿಂಪರಣೆ ಆಗೋಂಗ್ ಚೆನ್ನಾಗಿ ಮಾಡ್ಬೇಕು, ಒಂದು ಸ್ವಲ್ಪ ಹಸಿ ತೇವಾಂಶ ಇದ್ದೇ ಇರ್ತೈತಿ, ಬಿತ್ತಿದಾಗ ನಡೀತದೆ. ಪೆಂಡಿಮೆಥಾಲಿನ್ ಒಂದು 100 ml ಪ್ರತಿ ಲೀಟರ್ಗೆ ಹಾಕಿ ಅವತ್ತು ತಪ್ಪಿದ್ರೆ ಮರು ದಿವಸ ಮಾಡಿದ್ರೆ ಸಾಕಷ್ಟು ಒಂದು 30-30 days ತನಕ ನಿಮಗೆ ಕಳೆಗಳು ಕಂಟ್ರೋಲಿಗೆ ಬಂದ್ಬಿಡ್ತಾವ್ರಿ. ಅದನ್ನು ತಪ್ಪು ಅಂತಂತಂದ್ರೆ ಹುಟ್ಟಿದ ಮೇಲೂ ಹೊಡಿಬೋದ್ರಿ, ಗಿಡ ಸಾಯಂಗಿಲ್ಲ. ಅವಾಗ ಹತ್ತಿ ಗಿಡ ಸಾಯಂಗಿಲ್ಲ, ಉಳಿದೆಲ್ಲ ಕಳೆಗಳು ಸಾಯ್ತಾವೆ. ಯಾವುದು ಅಂತಂತಂದ್ರೆ 1 ml Quizalofop ಅಂತ ಒಂದು ಬರ್ತದೆ. ಕ್ಯುಸಾಲೋಫಾಪ್ ಇಥೈಲ್ ಅಂತ ಹೇಳಿ ಬರ್ತೈತಿ, ಅದೊಂದು 1 ಮಿಲಿಲೀಟರ್. ಅದರ ಜೊತೆ ಪೈರಾಥಿಯೋಬ್ಯಾಕ್ ಸೋಡಿಯಂ ಅಂತ, ಇವು ಎರಡೂ ಕೂಡಿಸಿದಂತ ಕಳೆನಾಶಕ ಒಂದೈತ್ರಿ. ಇವನ್ನ ನೀವು ಬಿತ್ತಿದ ನಂತರ ಅವು ಗಿಡ ಕಾಣಕತ್ತ ಮೇಲೆ ಹೊಡೆದ್ರೂ ಸಹ ಗಿಡ ಸಾಯಂಗಿಲ್ಲ, ಕಳೆಗಳು ಹೋಗ್ತಾವೆ. ಇದರಿಂದ ನಿಮ್ಗೆ 1 ತಿಂಗಳ 40 ದಿವಸ ಈಗ ಹೆಂಗೈತಿ ಅಂತಂದ್ರೆ, ಹತ್ತಿಗೆ ಮೊದಲಿನ ಒಂದು 45-60 ದಿವಸಕ್ಕೆ ಏನಾದರೂ ನಾವು ಕಳೆ ನಿಯಂತ್ರಣ ಮಾಡಿದ್ರೆ ಇಳುವರಿ ಬಂಪರ್ ಇಳುವರಿ ಬಂದೇ ಬರ್ತೈತಿ, ಸಾಕಷ್ಟು ದುಡ್ಡು ಉಳಿತೈತಿ. ಯಾಕಂತಂದ್ರೆ ಅದರಿಂದ ಆದಾಯ ಚೆನ್ನಾಗಿ ಬರಬೇಕು ಅಂತಂದ್ರೆ ಇವನ್ನೆಲ್ಲ ಮಾಡಲೇಬೇಕಾಗ್ತೈತಿ. ಈ ಔಷಧಗಳು ಸಾಕಷ್ಟು ಸೇಫ್ ಅಂತಾರೆ, ನಾವು ಇದರಿಂದ ಮಣ್ಣಿಗೆ ಸಾಕಷ್ಟೇನು ಹಾನಿ ಆಗಂಗಿಲ್ಲ. ಆ ಥರದ್ದು ಇವನ್ನೆಲ್ಲ ನಾವು ನಮ್ಮ ವಿಶ್ವವಿದ್ಯಾಲಯದಾಗ ಟೆಸ್ಟ್ ಮಾಡೇ ನಾವು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅವು ಮಾರ್ಕೆಟಿಗೆ ಬಂದಿರ್ತಾವೆ. ಆಮೇಲೆ ಎತ್ತು ಉಪಯೋಗಿಸಿದ್ರೆ ಬಹಳ ಚಲೋ. ಆದ್ರೆ ರೈತರು ಇವತ್ತಿಗೆ ಆ ಜಾನುವಾರುಗಳನ್ನ ಸಾಕದೇ ತ್ರಾಸ ಹಾಕತೈತಿ ಅವರಿಗೆ, ಕಾರಣಾಂತರಗಳಿಂದ ಟ್ರ್ಯಾಕ್ಟರ್ಗಳು ಬರಾಗತ್ತಾವು. ಸ್ವಲ್ಪ ಕಡಿಮೆ ತೂಕದ ಟ್ರ್ಯಾಕ್ಟರ್ಗಳು 20-25 HP ಇಲ್ಲ 30-35 HP ಹಿಂದೆ ಕುಂಟಿ ಕಟ್ಟಿ ಅದನ್ನು ಜಗ್ಗಿಸ್ಕೋಬಹುದು. ಆದ್ರೆ ಸಾಲ್ನಾಗಿರುವಂತ ಕಳೆಗಳನ್ನ ಕೈಲಿಂದನೇ ತೆಗಿಬೇಕಾಗತ್ತೆ, ಕಳೆನಾಶಕಗಳನ್ನು ಉಪಯೋಗಿಸಿದ ಮೇಲೂ ಸಹ. ಈಗ ಡ್ರೋನ್ಗಳು ಬಂದಾವು, ಆ ಡ್ರೋನ್ಗಳಿಗೆ ಜೊತೆಗೆ ತಗೊಂಡು ನೀವು ಸ್ಪ್ರೇ ಮಾಡ್ಬೋದು. ದಿನಕ್ಕೊಮ್ಮಕ್ಕಲೇ 1-50 ಎಕರೆ ಅಷ್ಟು ಡ್ರೋನ್ ಕೆಲಸ ಮಾಡಿ ಹೋಗ್ಬಿಡ್ತೈತಿ, ಅದನ್ನು ಉಪಯೋಗಿಸ್ಕೋಬಹುದು. ಅಡ್ಡಿಲ್ಲ, ಕಳೆನಾಶಕಗಳನ್ನು ಉಪಯೋಗ ಮಾಡಿದ್ರೆ ಖಂಡಿತವಾಗಿ ಕೂಡ ನಿಮ್ಮ ಹತ್ತಿಗೇನು ತೊಂದರೆ ಆಗುದಿಲ್ಲ, ಅತಿ ಕಡಿಮೆ ಸಮಯದಾಗ ಕಂಟ್ರೋಲ್ ಜಾಸ್ತಿ ಆಗ್ತದೆ, ಕಂಟ್ರೋಲ್ ಜಾಸ್ತಿ ಆಗ್ತದೆ, ಆಮೇಲೆ ಹತ್ತಿ ಗಿಡ ದೊಡ್ಡದಾಗ್ಲಿಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ಒಮ್ಮೆ ಬೆಳೆದ ಮೇಲೆ ಚಿಂತೆ ಮಾಡಬೇಕಾಗಿದೆ, ಬೆಳೆದ ಮೇಲೆ ಅಷ್ಟೇ ತಾನ ಕಳೆಗಳು ಕಡಿಮೆ ಆಗ್ತವೆ. ಆಮೇಲೆ ಈಗ ಬಹಳ ಮುಖ್ಯವಾಗಿ ಪ್ರೊಫೆಸರ್ ರಾಜೇಶ್ ಪಾಟೀಲ್ ಅವರೇ, ಈಗ ನಾವು ಬೆಳೀತಾ ಇದೆ ಹತ್ತಿ, ಅವಾಗ ನಮ್ಗೆ ಕೀಟ ನಿರ್ವಹಣೆ ರೋಗ ನಿರ್ವಹಣೆ ಬಹಳ ಅಗತ್ಯವಾದದ್ದಿದೆ. ಸಸಿಗಳು ಪೌಷ್ಟಿಕವಾಗಿ ಮೇಲೆ ಹೇಳಬೇಕು ಅಂತಂದ್ರೆ ಗೊಬ್ಬರದನ್ನು ಬೇಕಾಗುತ್ತೆ. ಗೊಬ್ಬರ ಈಗ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡೋದ್ರಕ್ಕಿಂತ ಜಾಸ್ತಿ ನಾವು ಏನ್ ಹೇಳಾಗತ್ತೀವಿ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ, ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತೀವಿ, ಅದನ್ನ ತಂದು ಕಂಪಲ್ಸರಿ ಹಾಕಬೇಕ್ರಿ 8-10 ಟನ್. ಸಿಗೋದು ಕಷ್ಟ ಆಗತೈತಿ ರೈತರಿಗೆ, ವರ್ಮಿ ಕಂಪೋಸ್ಟ್ ಅಂತ ಮಾಡಬಹುದು, ತಾವೇ ಮಾಡ್ಕೋಬಹುದು. ತ್ಯಾಜ್ಯ ವಸ್ತುಗಳು ಹೊಲ್ದಾಗಿರೋನ್ ತಂದು ಹಾಕಿದ ನಮ್ಮ ವಿಶ್ವವಿದ್ಯಾಲಯದ ಹುಳ ಸಿಗ್ತಾವ, ತಗೊಂಬಂದ ಹುಳ ಬಿಟ್ಟಿರ್ತಾವ, ತಮ್ಮ ಕೆಲಸ ಮಾಡ್ತಿರ್ತಾವ ಹುಳ, ಬಂದದ್ದನ್ನ ಜಾಲರಿ ಒಳಗೆ ಹಿಡಿದು ತೆಗೆದು ಗೊಬ್ಬರ ಹಾಕಿದ್ರು ಸಹ ಸಾಕಷ್ಟು ಇಫೆಕ್ಟ್ ಆಗ್ತದೆ. ಮೊದಲಿಗೆ ಹಾಕಿದ್ಮೇಲೆ ಈ ಲೆಕ್ಕದಾಗ 150-150 NPK ಅಂತೇವಿ, ಸಾರಜನಕ ರಂಜಕ ಮತ್ತು ಪೊಟ್ಯಾಶ್. ಹಂಗ ಆಡ ಭಾಷೆದಾಗ ಹೇಳ್ಬೇಕು ಅಂತಂದ್ರೆ ಯೂರಿಯಾ 1-4 ಚೀಲ, DAP 1-2 ಚೀಲ 50 kg ರೀ, ಆಮೇಲೆ ಪೊಟ್ಯಾಶ್ ಅಂತಾರ ಮ್ಯೂರೇಟ್ ಅವೊಂದ್ 2 ಚೀಲ. ಸೀದಾ ಗೊಬ್ಬರ ಇದ್ರೆ ಈ ಲೆಕ್ಕದಾಗ ಹಾಕ್ಬೋದು. ಇಲ್ಲ ಕಾಂಪ್ಲೆಕ್ಸ್ ಬಂದಾವ 19 ಇಲ್ಲ 17 ಅದನ್ನ 1-5 ಚೀಲ ಹಾಕಿ ಮ್ಯಾಲ 1-2 ಚೀಲ ಯೂರಿಯಾ ಹಾಕ್ಬೇಕು. ಇವಕ್ಕೆ ನಾವು ಹಂತ ಹಂತವಾಗಿ ಹಾಕ್ಬೇಕ್ರಿ, ಮೊದಲಿಗೆ ಸಾರಜನಕ ಮತ್ತು ಪೊಟ್ಯಾಶ್ ಹಾಕಿಬಿಡ್ಬೇಕು, ರಂಜಕ ಆಮೇಲೆ 2-3 ಸರ್ತಿ ಬಿಟ್ಟು ಸಾರಜನಕ ಒಡಿಬೇಕ್ರಿ. ಈಗ ಮೊದಲಿಗೆ 25% ಹಾಕ್ತೇವೆ ಅಂತ ಹೇಳಿರಿ, ಆಮೇಲೆ ಮಳೆ ಅನುಗುಣವಾಗಿ. ಈಗ ನೀರಾವರಿ ಇದ್ರೆ ನೀರು ಕೊಟ್ಟು ಹಾಕೋದು, ಈ ಪ್ರಕ್ರಿಯೆ ರೈತರಿಗೆ ಗೊತ್ತೈತಿ. 2-3 ಸರ್ತಿ ಒಡೆದು ಹಾಕೋದ್ರಿಂದ ಹಂತ ಹಂತವಾಗಿ ಗಿಡಕ್ಕೆ ಬೇಕಾದಂತ ಪೌಷ್ಟಿಕಾಂಶಗಳು ಇವೇನದಾವು ಅವು ಸಿಗ್ತಾವ. ಸ್ಪ್ಲಿಟ್ ಅಂತೇವ್ರಿ ನಾವು, ಅದನ್ನ ಮಾಡಬೇಕು. ಒಮ್ಮಕ್ಕಲೇ ಹಾಕೋದ್ರಿಂದ ಸಾಕಷ್ಟು ಲಾಸು ಆಗ್ತೈತಿ, ಸಿಗೋದಿಲ್ಲ, ಆ ಗಿಡಕ್ಕೆ ಅವಾಗ ಉಪಯೋಗ ಆಗಂಗಿಲ್ಲ. ಇದನ್ನ ಮಾಡ್ಬೋದು. ಅದೇ ಈಗ ನಾವು ನೀರಾವರಿಗೆ ಹೇಳಿದೆ, ಈಗ ನಮ್ಮಲ್ಲಿರುವಂತ ಒಣ ಬೇಸಾಯ ಅದೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಈ ಗೊಬ್ಬರ ಕಡಿಮೆ ಆಕೈತೆ, 60-30-30 ಕಿಳಿಸ್ತೇವ್ರಿ. ಅವಾಗ ಯೂರಿಯಾ 2 ಚೀಲ ಹಾಕ್ಬೇಕಾಗ್ತದೆ 4 ಬದಲಿ, DAP 1-2 ಬದಲಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ 1-2 ಬದಲಿ, ಈ ತರ ಮಾಡಿಕೊಂಡು ಹಾಕ್ಬೋದು. ಕಾಂಪ್ಲೆಕ್ಸ್ ಇದ್ದು ಅಂದ್ರೆ 3 ಚೀಲ ಹಾಕಿ ಮ್ಯಾಗ 1-2 ಚೀಲ ಯೂರಿಯಾ ಹಾಕ್ಬೋದು. ಇದು ಒಂದು ಗೊಬ್ಬರದ್ದು ಒಂದು ಪ್ರಕ್ರಿಯೆ. ಇದ್ರೊಳಗೆ ಏನಂತಂದ್ರೆ ಭೂಮಿಯಲ್ಲಿ ಒಂದು ಸ್ವಲ್ಪ ಹಸಿ ಇರುವ ಟೈಮ್ನ ಹಾಕಿದ್ರೆ ಸ್ವಲ್ಪ ನೆಲ ಬಗದು ಅಥವಾ ಗೆರಿ ಕೊರೋದು ಬಹಳ ಪರಿಣಾಮಕಾರಿಯಾಗಿ ಗಿಡಕ್ಕೆ ಸಿಗುವಂತ ಒಂದು ಪದ್ಧತಿಗಳು ಅದಾವ, ನಾವು ಮಾಡ್ತಿರ್ತೇವೆ ಬಂದ ರೈತರು ನಮ್ಮಲ್ಲಿ ನೋಡಿ. ಈಗ ಪ್ರೊಫೆಸರ್ ರಾಜೇಶ್ ಅವರೇ, ಈ ಗೊಬ್ಬರ ಹಾಕೋದು ಅಂತ ಅನಿವಾರ್ಯ ಆಗಿಬಿಟ್ಟದೆ, ಯಾಕಂದ್ರೆ ಸಾವಯವ ಅಂಶ ಭೂಮಿಯಲ್ಲಿ ಇಲ್ಲ, ಮಣ್ಣಿನಲ್ಲಿ ಸತ್ವ ಬರಬರ್ತಾ ಕಡಿಮೆ ಆಗುತ್ತದೆ, ಸವಳು ಜವಳ ಆಗಿಬಿಟ್ಟದೆ. ಅದು ಯಾಕೆ ಆಗಾಗ್ತದಂದ್ರಿ, ಹತ್ತಿ ಮೇಲೆ ಹತ್ತಿ, ಹತ್ತಿ ಮೇಲೆ ಹತ್ತಿ ಹಾಕಾಕತ್ತಾರೆ, ಅದನ್ನೊಂದು ಬಿಡ್ಬೇಕು ದಯಮಾಡಿ. ಖಂಡಿತ, ಒಂದಾದ್ಮೇಲೆ ಇನ್ನೊಂದು ಅಂತರ್ ವ್ಯವಸಾಯ ಮಾಡ. ಹತ್ತಿಯೋನೇ ಆಗಿಬೇಕಂತಂದ್ರೆ 3 ವರ್ಷ ಆದ್ಮೇಲೆ 1 ವರ್ಷ ಹತ್ತಿ ಬಿಡ್ರಿ, ಬೇರೆ ಹಾಕ್ರಿ. ಇಲ್ಲ ದೊಡ್ಡ ರೈತರಾದ್ರೆ ಹೊಲ ಚೇಂಜ್ ಮಾಡಿದ್ರು ಬರ್ತೈತಿ. ಈ ಹೊಲ ಮೊದಲೆಲ್ಲ ಎಷ್ಟು ಜೋಳ ಬೆಳಿತಿದ್ರಿ, ಜೋಳ ತಿನ್ನಕ್ ಜೋಳ ಸೇತಿ ಹೊರಗೆ ತಗೊಳ್ತಾರೆ, ಈಗ ಅವರೇ ಹತ್ತಿನ ಬೆಳಿತಾರೆ. ಎಲ್ಲ ಅದರಿ, ಈಗ ಅದು ದುಡ್ಡು ಬರ್ತೈತಿ ಅಂತ ಹೇಳಿ ಅದೇ ಆಗದ, ಅದು ಏನಿಲ್ಲ, ಸಹಜ ಐತ್ರಿ. ಆದ್ರೆ ಈ ತರದ ಒಂದು ಬದಲಾವಣೆಗಳು ಏನು, ಭೂಮಿಯ ಭೂಮಿಯ ಮಣ್ಣು ಅದು ಒತ್ತಡವನ್ನು ತಡ್ಕೊಳ್ಬೇಕು. ಹೀಗಾಗಿ ಈ ಸರ್ಕಾರಿ ಗೊಬ್ಬರಗಳ ಮೇಲೆ ಅವಲಂಬಿತ ಆಗಿರ, ಆಮೇಲೆ ಸಾಕಷ್ಟು ಖರ್ಚು ಮಾಡ್ಬೇಕಾಗ್ತದೆ. ನೋಡಿ, ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ಅವರ ಸಸಿ ಚಲೋ ಬೆಳಿಬೇಕ್ರೆ, ಬೆಳಿಬೇಕು ಸಸಿ ಏನಾದ್ರು ನ್ಯೂನತೆಗಳು ಕಂಡು ಬಂತಂದ್ರೆ ಈಗ ಎಲೆ ಕೆಂಪಾಗೋದು ಅದಂತೂ ಇತ್ತಿತ್ತಲಾಗ ಒಂದ್ ಸ್ವಲ್ಪ ಜಾಸ್ತಿನಾಗ ಆಗಕತ್ತೈತ್ರಿ. ಯಾಕಂದ್ರೆ ಬಿಟಿದ್ ಹೆಂಗೈತಿ ಅಂತಂದ್ರೆ ಪ್ರಕ್ರಿಯೆ, ಹುಳ ಕಂಟ್ರೋಲ್ ಆದ ಕೂಡಲೇ ಕಾಯಿ ಚಲೋ ಹಿಡಿಯಕತ್ತಿ ಬಿಟ್ಟಾವ್. ಎಲ್ಲಿವರೆಗೂ ಅಂದ್ರೆ ಗಿಡಕ್ಕೊಮ್ಮೆ 100 ಕಾಯಿ ಹಿಡಿತಾವ್ರಿ. ಅವಾಗ ಭೂಮಿಯೊಳಗಿರುವಂತ ಸತ್ವಾದ ಗಿಡ ಎಳ್ಕೊಂತೈತಿ. ಹತ್ತಿ ಕಾಯಿಗಿಳಿದಂತ ಕಾಯಿ ಬೆಳೆಯಕ ಜಲ್ದಿ ಅಲ್ಲಿ ಹೋಗಾಕತ್ತಿ ಬಿಡ್ತೈತಿ. ಎಲೆಗಳು ಕಡಿಮೆ ಸಿಗಾಕತ್ತಿದ್ರೆ ಎಲೆ ಕೆಂಪಾಗಾಕತ್ತಿ ಬಿಡ್ತಾವ. ಅದರ ಅರ್ಥನೇ ಈಗ ಅಲ್ಲಿ ಒಂದ್ ಸ್ವಲ್ಪ ಪೋಷಕಾಂಶಗಳ ಕೊರತೆ ಕಾಣಾಕತ್ತೈತಿ ಅಂತ. ಅವಾಗ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಯೂರಿಯಾ ಇಲ್ಲ 1919 ಪ್ಲಸ್ ಅದ್ರ ಜೊತೆಗೆ ಸೇರ್ಕೊಂಡು ಮ್ಯಾಗ್ನೇಶಿಯಂ ಸಲ್ಫೇಟ್ ಅಂತ ಒಂದು ಬೆಳೆ ಉಪ್ಪು ಸಿಗ್ತದ್ರಿ. ಇವು ಎರಡು ಒಂದೊಂದು 10 ಗ್ರಾಂ ಪ್ರತಿ ಲೀಟರ್ಗೆ ಹಾಕಿ ಒಂದು 3 ಸರ್ತಿ ಇಲ್ಲ 2 ಸರ್ತಿ ಹಸಿ ಇದ್ದಾಗ ಒಂದು 70-85 100 ದಿವಸದ ಲೆಕ್ಕದಾಗ ಒಂದು 3 ಸರ್ತಿ ಅದ್ರ ಮೇಲೆ ಸಿಂಪಡಿಸ್ಬಿಟ್ರೆ ಬೆಳೆ ಮೇಲೆ ಸಾಕಷ್ಟು ಉಪಯೋಗ ಆಕೈತಿ. ಆಮೇಲೆ ಇದ್ರದ್ದು ಒಂದು ವಿಶೇಷತೆ ಏನಂತಂದ್ರೆ ಇದನ್ನು ನೀವು ಬೇರೆ ಯಾವ್ದಾದ್ರು ಕೀಟನಾಶಕ ಅದು ಹೊಡಿತಿರ್ತೇವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿದ್ರು ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಹಾಂ, ಈಗ ಒಂದು ನಾವು ನಿರ್ವಹಣೆ ಮಾಡಿದ್ವಿ ಅಂದ್ರೆ ಮುಂದೆ ಎರಡನೇ ಮೊಗ್ಗು ಮತ್ತೆ ಕಾಯಿ ಉದುರು ಅದು ಉದುರ್ತಾವ್ರಿ. ಯಾಕಂತಂದ್ರೆ ಈಗ ಒಮ್ಮಕ್ಳೆ ಗಿಡಗಳಿಗೆ ಶಾಕ್ ಹೊಡೆದಂಗೆ ಆಕೈತಿ. ಬಹಳ ದಿವಸದಿಂದ ಮಳೆ ಆಗಿರಲ್ಲ, ಒಮ್ಮಕ್ಳು ಮಳೆ ಆತಂತಂದ್ರೆ ಇದ್ ಕಾಯಿ ಮೋಪುಗಳು ಅವು ಇವೆಲ್ಲ ಪಕ್ಕಂತ ಉದುರಿಸಿ ಬಿಡ್ತೈತಿ. ಅದಾತಂದ್ರೆ ಅಷ್ಟು ಹೋಗೇ ಬಿಡ್ತಾವ ಕಾಯಿ. ಅದರ ಇದ್ರೊಳಗೆ ನಾವು ನೋಡೋದು ಅಂತಂದ್ರೆ ಒಂದು ಪ್ಲಾನೋಫಿಕ್ಸ್ ಅಂತ ಬರ್ತೈತಿ, ಅದೇನಿಲ್ರಿ ನ್ಯಾಫ್ಥಲಿನ್ ಅಸೆಟಿಕ್ ಆಸಿಡ್ ಅಂತೇವೆ, ಆಮ್ಲದ್ದು ಒಂದು ಇದ್ರದ್ದು. ಅದು ಬಹಳ ಹುಷಾರಾಗಿ ಹುಡಿಬೇಕಾಕೈತಿ. ಇದ್ರೊಳಗೆ ಒಂದೇ ನಾ ಹೇಳೋದು ಅಂದ್ರೆ ಒಂದು ಲೀಟರಿಗೆ 0.25 ml ಅಂತೇವೆ ಅಂದ್ರೆ ಗಿರ್ದ ML ಅಷ್ಟ ಹಾಕಬೇಕಾಕೈತಿ. ಅಂದ್ರೆ ಈ 16 ಲೀಟರ್ ಟ್ಯಾಂಕ್ ಇತ್ತಪ್ಪ ಅಂತಂದ್ರೆ 4 ml ದಾಟಬಾರ್ದು. ಇದನ್ನ ಹಾಕಿ ನೀವು ಒಂದ್ 2 ಸರ್ತಿ ಆ ಟೈಪ್ ಬಂದಾಗ ಈಗ ಉದುರ್ಬೋದಪ್ಪ, ಈಗ ಮೋಡ ಕವಿದ ವಾತಾವರಣ ಇರ್ತೈತಿ, ದಬಕ್ನ ಮಳಿ ಬರ್ಬೋದು, ಅಂತ ಟೈಮ್ನಾಗ ಇದನ್ನ ಹೊಡ್ಕೊಂಡ್ಬಿಟ್ರಿ ಅಂತಂತಂದ್ರೆ ಸಾಕಷ್ಟು ಕಂಟ್ರೋಲ್ ಬರ್ತಾವ, ಉದುರೋದು ಕಡಿಮೆ ಆಗ್ತೈತಿ. ಇದು ಅತಿ ಕಡಿಮೆ ಖರ್ಚಿನಲ್ಲಿ ಆಗುವಂತ ಕೆಲಸಗಳು ರೀ. ಮುಖ್ಯವಾಗಿ ಇನ್ ಮುಂದೆ ರಸಾಯನ ಕೀಟಗಳು, ಆಮೇಲೆ ಕಾಯಿ ಕೊರಕಗಳು, ಇವು ಅಂತೂ ಇವೇ ಒಂದು ದೊಡ್ಡ ತಲೆಬೇನೆ ಸಮಸ್ಯೆ ಆಗ್ಯದ. ಮೊದಲ ನಿರ್ಲಕ್ಷ್ಯ ಮಾಡಿದ್ರು ನಮ್ಮ ರೈತ ಬಾಂಧವರು, ಅವಾಗ ಏನದ ಇದು ಬಿಟಿ ಹತ್ತಿ ಇದು ಜೆನೆಟಿಕಲಿ ಮಾಡಿಫೈಡ್ ಅದ, ಏನ್ ನಮ್ಗೆ ಬರುದಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದ್ರು. ಅದು ಆತ್ರಿ, ಯಾಕಂತಂದ್ರೆ ಅವಾಗ ಹಂಗಿತ್ತು ಪರಿಸ್ಥಿತಿ, ಏನ ಇದಕ್ಕೆ ಔಷಧ ಹೊಡೆಯಂಗಿಲ್ಲ ಅನ್ನೋ ಒಂದು ಅವರು ಒಂದು ಪ್ರಚಾರ ಹಂಗ ನಡೆದಿತ್ತ ಹೊಸ ಬಂದಾಗ. ಅವಾಗ ರೈತರು ಅದನ್ನೊಂದು ಸ್ವಲ್ಪ ಕಡಿಮೆ ಮಾಡಿದ್ರು, ಕೆಲಸ ಕಡಿಮೆ ಅಂದ್ಕೊಳ್ಳೋ ಬಹಳ ಖುಷಿ ಆಗ್ಬಿಟ್ರ ಅವರು. ಅಂದ್ರೆ ರೊಕ್ಕ ಉಳಿತೈತಲ್ರಿ ಪಾಪ, ಆವಾಗ ಇದಕ್ಕೆ ಹೊಡೆಯೋದಿಲ್ಲ. ಇಲ್ಲ ಅಂದ್ರೆ ಹತ್ತಿಗೆ ಮೊದಲಿಗೆ ಯಾವಾಗ ಇತ್ತು ಅಂತಂತಂದ್ರೆ ಒಂದು 4 ದಿವಸಕ್ಕೊಮ್ಮೆ ಹೋಗಿ ಸಿಂಪರಣೆ ಮಾಡೋ ಪರಿಸ್ಥಿತಿ ಬಂದಿತ್ತು ನಮಗೆ 2004 ತನ ಅಂತ ಹಿಡಿದ್ರೆ. ಮುಂದೆ ಇದು ಬಂದ್ಮ್ಯಾಗ ಅಲ್ಲಿ ಇರೋದೇ ಈಗ ಒಂದು ರಕ್ತಿ ಇದು ಹತ್ತಿಯ ಕಾಯಿ ಕೊರಕ ದೊಡ್ಡದು, ಅದಕ್ಕೋಸ್ಕರ ಮಾಡಿರೋ ಟೆಕ್ನಾಲಜಿ ರೀ ಇದು ಬಿಟ್ಟು ಬಂದ ಕೂಡಲೇ ಅದಕ್ಕೆ ಔಷಧ ಹೊಡೆಯೋದು ಬೇಕಾಗಿರಲಿಲ್ಲ. ಇವತ್ತು ಅದನ್ನು ಹೊಡೆಯಂಗಿಲ್ಲ, ನಾವು ಹೇಳಂಗಿಲ್ಲ, ಆದರೂ ಅದೊಂದು ಸ್ವಲ್ಪ ಮರುಕಳಿಸ್ತೈತಿ. ಯಾಕಂತಂದ್ರೆ ಸಹಜ ರೀ ಅದು, ಈಗ 20 ವರ್ಷ ಆಯ್ತು, 20-22 ವರ್ಷ ನಾವು ಔಷಧ ಹೊಡೆದಂಗೆ ಹೊಡೆದಂಗೆ ಹುಳುಗಳು ಗಟ್ಟಿ ಆಗತ್ತೆ. ಹೆಂಗೆ ನಮಗೆ ಹಗಲಲ್ಲ ಹಗಲಲ್ಲ ನೆಗಡಿ ಬರ್ತೈತಿ ಹಂಗೆ ಆಗತ್ತದು. ಈಗ ಅವು ಆಗಕತ್ ಕುಲೇನ ಅದು ಹೊಳ್ಳಿ ಇದು ಮಾಡೋದ್ರಿಂದ ಔಷಧ ಬರ್ತೈತಿ. ಬಟ್ ಇವತ್ತಿಗೂ ಸಾಕಷ್ಟು ಉಳಿತಾಯಗಳಾಗತ್ತಾವು. ಅದು ಹೊಡಿಲಾರ್ದ ಕಾರಣ ಏನಾಯ್ತು, ಬೇರೆ ಹುಳುಗಳು ಆ ಔಷಧ ಹೊಡೆದಾಗ ಕಂಟ್ರೋಲ್ ಆಗೋ ಅವೆಲ್ಲ ದುಡ್ಡು ಆಗಿಬಿಟ್ಟವ್ರಿ. ರಸ ಹೀರೋ ಕೀಟಗಳು ಒಂದು ಅತಿ ಮುಖ್ಯವಾದ ಕ್ಯಾಟಗರಿ ಅಂತ ಆವಾಗ ನಾವು ಗಮನ ಕೊಡ್ತಿರ್ಲಿಲ್ಲ, ಇವತ್ತಿಗೆ ಅವೇ ಒಂದು ದೊಡ್ಡ ಕಂಟಕ ಹತ್ತಿಗೆ. ನೋಡ್ರಿ ಇನ್ನು ಸಣ್ಣ ಇದ್ರೆ ಒಳಗೆ ಹೋಗಿ ಎಲ್ಲ ಮುಗಿಸಿ ಹೊರಗೆ ಬರ್ತಾವೆ. ಈ ರಸಾಯನ ಕೀಟಗಳು ಹೆಂಗ ಆಗ್ಯಾವು ಅಂತಂದ್ರೆ ಗಿಡಗಳು ಹುಟ್ಟಿ ಮ್ಯಾಗ ಬಂದು ನೀವು ಹತ್ತಿ ಬಿಡಿಸೋ ತನಾನು ಬೇರೆ ಬೇರೆ ಹಂತೊಳಗೆ ಬೇರೆ ಬೇರೆ ತರದ ರಸಾಯನ ಕೀಟಗಳು ಕಾಣಾಕತ್ತಾವ್ರಿ. ಔಷಧಗಳು ಬೇರೆ ಬೇರೆ ಹೊಡೆಯೋದು ಬಂದೈತಿ. ರೈತರ ಪರಿಸ್ಥಿತಿ ಒಂದು ಸ್ವಲ್ಪ ಗಂಭೀರ ಆಗಾಕತ್ತೈತಿ. ಬಟ್ ಒಂದ್ ಏನ್ ಚಲೋ ಆಗಾಕತ್ತದ ಅಂದ್ರಿ, ಈ ಇತ್ತಿತ್ತಲಾಗ ಬರ್ತಿರುವಂತ ಔಷಧಗಳು ಮೊದ್ಲಿನಷ್ಟು ಹಾನಿಕಾರಕ ಇಲ್ರಿ. ಅವು ಹುಳ ಸಾಯ್ತಾವು ಮನುಷ್ಯರ ಮ್ಯಾಗಾಯ್ತು ಅಥವಾ ವಾತಾವರಣದ ಮ್ಯಾಗಾಯ್ತು ಅಥವಾ ಮಣ್ಣಿನ ಮೇಲಾಯ್ತು. ಅವುಗಳ ಸೈಡ್ ಎಫೆಕ್ಟ್ ಅಂತ ನಾವು ಏನಂತೀವಿ, ಕಡಿಮೆ ಐತಿ, ಪ್ರಭಾವ ಕಡಿಮೆ ಐತಿ. ಅವು ಔಷಧಗಳು ಚಲೋ ಆಗಾಕತ್ತಾವು. ಆಮೇಲೆ ಕಡಿಮೆ, ಮೊದ್ಲಿಗೆ 10 ml ಹಾಕ್ತಿದ್ವಿ, ಈಗ ಬರೇ ನಾವು 4 ಲೀಟ್ರಿಗೆ 1 ml ಹಾಕ್ರಿ, ಇಲ್ಲ 0.25 ಒಂದು ಗಿರ್ದ ಗ್ರಾಮ್ನಷ್ಟು. ಈ ತರದ ಒಂದು ಪ್ರಕ್ರಿಯೆ ನಡೆದೈತಿ, ಎಲ್ಲದೂ ಒಳ್ಳೇದಕ್ಕೆ ಆಗಾಕತ್ತೈತಿ. ನಾವು ಇದನ್ನ ಮಾಡ್ಲಿಲ್ಲ ಅಂತಂತಂದ್ರೆ ಬರಂಗಿಲ್ರಿ ಹತ್ತಿ. ಹೌದು ಹೌದು, ಇಳುವರಿನ ಕಡಿಮೆ ಆಗ್ಬಿಡುತ್ತೆ, ಬಹಳ ಕಡಿಮೆ ಆಗ್ತದ್ರಿ. ಈಗ ಈ ರಸಹೀರೋ ಕೀಟಗಳ ಬಗ್ಗೆ ಹೇಳ್ರಲ್ಲ, ಏನ್ ಮಾಡ್ತೈತೆ ಅದು? ರಸ ಹೀರೋ ಕೀಟಗಳ ಒಳಗೆ ಈಗ ಜಾಸಿಡ್ ನುಸಿ ಅವು ಬರ್ತಾವ್ರಿ. ಅದಕ್ಕಿಂತ ಒಂದು ಈ ಹೊಸದಾಗಿ ನಾವು ಬರ್ತಿರೋದು ಒಂದು ಮಿರಡ್ ತಿಗಣಿ ಅಂತ ಬರ್ತೈತ್ರಿ. ಇದ್ರದ್ದು ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇದ್ರದ್ದು ನಿಮಗೆ ಕಾಣಂಗೇ ಇಲ್ಲದ ಬಂದತ್ತೆ ಅಂತ ಹೇಳಿ. ಯಾಕಂತಂದ್ರೆ ಜಾಡದ ನಮನಿ ಇರ್ತೈತಿ, ಸಣ್ಣದ ಮೋಪಿದ್ದಾಗ ಒಳಗೆ ಕುಂತಿರ್ತೈತಿ. ನೀವು ಹೋಗಿ ಹತ್ತಿ ಮೋಪಿ ಹಿಂಗ ಆ ಹೂ ಒಂದು ಸ್ವಲ್ಪ ತೆಗೆದು ನೋಡಿದಾಗ ಅದಿನ ನಿಮ್ಗೆ ಪಿನ್ನಿನ ಸೈಜ್ ಇರ್ತದ್ರಿ ಕಾಯಿ, ಅವಾಗ ತೆಗೆದು ನೋಡಿದಾಗ ಓಡೋಗ್ಬಿಡ್ತೈತಿ ಕೈ ಮ್ಯಾಗ ಏರಿ, ಸ್ವಲ್ಪ ಮಣ್ಣಿನ ಬಣ್ಣನ ಇರ್ತದ, ಕಾಣಂಗಿಲ್ಲದು. ಆಮ್ಯಾಗ ಅದು ಒಂದ್ ಸ್ವಲ್ಪ ಕುಕ್ಕಿ ಹೋತಂದ್ರೆ ಉದುರೇ ಹೋಗಿರ್ತೈತಿ ಹೂ. ನೀವು ಏನಾದ್ರೂ ಒಂದ್ 2 ದಿವಸ ಇಲ್ಲ 3 ದಿವಸ ಬಿಟ್ರಿ ಅಂತಂತಂದ್ರೆ ನಿಮ್ ಹೊಲನ ಖಾಲಿ ಆಗ್ಬಿಡ್ತೈತಿ. ಇದು ಇತ್ತ ನಾವು ಬಹಳ ನೋಡೀವ್ರಿ ಮಿರಡ್. ಹಿಂಗಾಗಿ ಅದಕ್ಕಾಗಿ ಹೊಸದಾಗಿ ಬಂದಿರುವಂತ ಔಷಧಗಳನ್ನ ಮೊದ್ಲಿಗೆ ಹೊಡೀರಿ. ಒಂದ್ 5 ಮಿರಡ್ ಗಿಡಕ್ಕ ಕಂಡುಪ ಅಂತಂತಂದ್ರೆ ಔಷಧ ಹೊಡ್ಯಾಕ ಚಾಲು ಮಾಡಿಬಿಡ್ರಿ ಅಂತ ಹೇಳ್ತೇವೆ. ಆ ಔಷಧಗಳಿಗೆ ಪ್ರೊಫೆನೋಫಾಸ್ ಅಂತ ಒಂದು ಬರ್ತದೆ, ಅದು 2 ml ಇಲ್ಲ ಅದಕ್ಕಿಂತ ಚೆನ್ನಾಗಿರೋದು ಅಂತಂದ್ರೆ ಇವ್ನ ಹೆಂಗ್ ಮಾಡ್ಬೇಕಂದ್ರೆ ಈಗ ಒಂದು ಪ್ರೊಫೆನೋಫಾಸ್ ಹೊಡೆದ್ರಿ ಅಂತಂದ್ರೆ 2-3 ಹೊಡಿಬೇಕಾಗ್ತೈತಿ. ಫಿಪ್ರೋನಿಲ್ ಅಂತ ಬರ್ತದ್ರಿ, ಅದು 1 ml. ಸೊ ಈ ತರದ ಒಂದು 2 ಇವನ್ನ ನಾವು ಬದಲಾಯಿಸಿ, ಈಗ ಪ್ರೊಫೆನೋಫಾಸ್ ಹೊಡೆದ ಕೂಲೇನ ಮತ್ತೆ ನೆಕ್ಸ್ಟ್ ಅದು ಆದ್ಕೊಲೇನ ಮತ್ತೆ ಅದನ್ನ ಹೊಡಿಬಾರ್ದು, ಫಿಪ್ರೋನಿಲ್ ಹೊಡಿಬೇಕು. ಸೊ ಈ ತರ ಹೊಡಿಯೋದ್ರಿಂದ ಮಿರಡ್ ತಗಣೆ ಕಂಟ್ರೋಲಿಗೆ ಬರ್ತೈತಿ. ಆಮ್ಯಾಗ ಭಾಳ ಇರಂಗಿಲ್ರಿ, ಇದು ಮಿರಡ್ ತಗಣೆ ಒಮ್ಮೆ ಕಾಣಿಸ್ತು ಅಂತಂತಂದ್ರೆ ಈಗ 1-2 ಸ್ಪ್ರೇ ಒಳಗೆ ಅದನ್ನು ನಾವು ಹತೋಟಿಗೆ ತಂದು ಬಿಡಬಹುದು. ಅಂದ್ರೆ ಒಟ್ಟ ಈ ಕೀಟಗಳಿಂದ ನಾವು ರಕ್ಷಣೆ ಮಾಡ್ಕೊಂಡ್ರೆ ಈ ಇತ್ತಿತ್ತಲಾಗಿ ಇದನ್ನ ಡ್ರೋನ್ ದಲ್ಲಿನೂ ಹೊಡಿಬಹುದ್ರಿ, ಇಲ್ಲ ಈಗ ಟ್ರ್ಯಾಕ್ಟರ್ ಮೇಲೆ ಹಾಕ್ಯಾರ. ಸಾಕಷ್ಟು ಜಾಗ, ಈಗ 1 ಎಕರೆ ದಿನಕ್ಕೆ ಇಲ್ಲ 20 ಎಕರೆ ಹೊಡೆದ್ ಬಿಡಬಹುದು. 4 ದಿವಸ ಹೊಡಿಯೋದ್ರ ಬದಲು 1 ದಿವಸ ಹೊಡೆದ್ರೆ ಅಷ್ಟು ಹುಳ ಸತ್ರ ಅಷ್ಟು ಕಾಯಿ ಉಳಿದಂಗ ನಮಗೆ. ಹೌದು, ಆ ದೃಷ್ಟಿಯಿಂದ ಡ್ರೋನ್ಗಳು ಬಹಳ ಪರಿಣಾಮ. ಈಗ ಅವ್ರು ಪ್ರೈವೇಟ್ ಕಂಪ್ನಿ ಎಕರೆಗೆ ಅವರು ರೇಟ್ ಫಿಕ್ಸ್ ಮಾಡಿಬಿಟ್ಟಾರ, ಈಗ 150 ಇಲ್ಲ 400 ರೂಪಾಯಿ ಹಿಂಗಿರ್ತಾರೆ. ಬಹಳ ಜಲ್ದಿ ಆಗಿಬಿಡ್ತದ ನಿಮ್ಗೆ ಡ್ರೋನ್ ಅಂದ್ರೆ, ನೀವು ಹೊಲಕ್ಕೂ ತೊಂದರೆ ಆಗುದಿಲ್ಲ, ಗಿಡಗಳಿಗೇನು ತೊಂದರೆ ಆಗುದಿಲ್ಲ. ಮ್ಯಾಗ್ನಿಂದ ಹೊಡೆದು ಹೋಗ್ಬಿಡ್ತಾರ ಅವರು. ನೀವು 10 ಎಕರೆ 1 ದಿವಸ ಅದಕ್ಕೊಂದ್ ಸ್ವಲ್ಪ ಔಷಧ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಆ ಟೆಕ್ನಾಲಜಿ ಅದನ್ನು ಉಪಯೋಗಿಸ್ಕೋಬಹುದು. ಬರ್ತೈತ್ರಿ ಅವು 1 ದಿವಸ ಇವ್ರು ರೈತರಿಗೆ ಹೆಂಗ ಆಳುಗಳು ಸಿಗೋದು ಕಷ್ಟ ಆಗತ್ತೈತಿ. ಹೊಸ ಹೊಸ ಟೆಕ್ನಾಲಜಿಗಳು ಬರತ್ತಾವ. ದೊಡ್ಡ ದೊಡ್ಡ ರೈತರು ಅದನ್ನ ಉಪಯೋಗ ಮಾಡ್ಕೋಬಹುದು. ಈಗ ಮಾಡಬಹುದು, ಸಣ್ಣ ಸಣ್ಣ ರೈತರಿಗೆ ಅದು ಕಷ್ಟ ಅದ. ಯಾಕಂದ್ರೆ ಈಗ ಒಂದು ಸಣ್ಣ ಮಷೀನು ಬರಾಗತ್ತೈತಿ ಬೇರೆ ದೇಶದಾಗ ಆಗ್ಯದ. ನಮ್ ದೇಶದಾಗ ಭೋಪಾಲದಾಗ ಒಂದು ಸಂಸ್ಥೆ ಐತಿ ನಮ್ದೇ ಗೌರ್ಮೆಂಟ್ ಇದ್ದು, ಅವ್ರು ಮಾಡಾಕತ್ತಾರ. ಹೆಂಗ ಅಂತಂದ್ರೆ ಒಂದೇ ಸಾಲ ಕಟಾವ್ ಮಾಡುವಂತದ್ದು ಒಂದು, ಈಗ ನಿಮಗೆ ಇರೋ ಟ್ರ್ಯಾಕ್ಟರಿಗೆ ಅದನ್ನ ಜೋಡಿಸ್ಕೋಬಹುದು. ಈ ತರದ್ದು ಮಾಡಬಹುದ್ರಿ. ಯಾಕಂದ್ರೆ ಇದೇನು ನಾವು ತಾಂತ್ರಿಕತೆ ಇಂಜಿನಿಯರಿಂಗ್ ಅಂತ ಏನಂತೇವ್ರಿ, ಅದೊಂದು ಸ್ವಲ್ಪ ಸರಳ ಅದ ನಮಗೆ. ಈಗ ಗಿಡಗಳನ್ನು ಹೊಸ ಗಿಡ ಮಾಡೋದಕ್ಕಿಂತ ಮಾಡಬಹುದು, ಮಾಡಾಕತ್ತಾರ. ಆದ್ರೆ ಈ ಮಷಿನ್ ನಾವು ಕಟಾವ್ ಮಾಡಬೇಕು ಅಂತಂದ್ರೆ ನಮ್ದು ಗಿಡಗಳ ಆಂಗ್ಲ ಇರಬೇಕು. ಅಂದ್ರೆ ಬೇಕಾಗಿಲ್ಲ ಈಗ ಇಲ್ರಿ. ಈಗ ಇದು HDPS ಅಂತ ಹೇಳಿದ್ನಲ್ಲ, ಹೈ ಡೆನ್ಸಿಟಿ, ಅದಕ್ಕೆ ಅವರು 93 ಫೀಟ್ ಇಡ್ತಾರೆ. ಆ 3 ಫೀಟಿಗೆ ಆಗುವಂತ ಟ್ರ್ಯಾಕ್ಟರ್ಗಳು ಅದಾವು, ಗಾಲಿ ಚೇಂಜ್ ಮಾಡಿ ಕುಂಡ್ರಿಸಿದ್ರ ಹಿಂದೆ ಮಷಿನ್ ಬರ್ತಿರ್ತೈತಿ. ಸೊ ಆ ಮಷಿನ್ ಹೆಂಗಿರ್ತದ ಅಂದ್ರೆ ಗಿಡನ ಒಳಗೆ ಹೋಗ್ತದ್ರಿ, ಗಿಡ ಅಲ್ಲೇ ಉಳಿತೈತಿ. ಬಟ್ ಗಿಡದಾಗಿರೋ ಎಲ್ಲ ಹತ್ತಿನೂ ಅದು ಎಳ್ಕೊಂತೈತಿ. ಒಂದ್ 2 ತರದ ಪ್ರಕ್ರಿಯೆಗಳು ಅದಾವು, 2 ತರದ ಮಷಿನ್ ಅದ್ರೊಳಗೆ ಅದು ಎಳ್ಕೊಂತೈತಿ. ಎಳ್ಕೊಂಡು ಆಮೇಲೆ ಸ್ವಚ್ಛ ಮಾಡ್ತದ್ರಿ, ಸ್ವಚ್ಛ ಮಾಡಬೇಕು. ಯಾಕಂದ್ರೆ ಒಂದಿಷ್ಟು ಎಲೆ ತುಣುಕುಗಳು ಅವು ಹೋಗ್ತಾವು, ಅದಕ್ಕೂ ಔಷಧ ಬಂದಾವು. ಮೊದಲೇ ಎಲ್ಲ ಎಲೆ ಉದುರಿಸುವಂತ ಔಷಧಗಳು ಬಂದಾವು, ಬರ್ತದೆ. ಈ ಒಂದು ಹೊಸ ಟೆಕ್ನಾಲಜಿ ಅಂತೇವೆ ನಾವು, ಹೈ ಡೆನ್ಸಿಟಿ ಅತಿ ಸಾಂದ್ರತೆ ಪ್ಲಾಂಟಿಂಗ್ ಮಾಡೋದು. ಮೊದಲಿಗೆ ಮ್ಯಾಲೆ ಔಷಧ ಹೊಡೆದಾಗ ಎಲ್ಲ ಎಲೆಗಳು ಉದುರ್ತಾವು, ಕಾಯಿ ಏನಾಗಿಲ್ಲ ಯಾಕಂದ್ರೆ ಕಾಯಿ ಹೊಡೆದು ನಿಂತಿರ್ತಾವು. ಆಮ್ಯಾಗ ಇದನ್ನ ನೀವು ಮಷಿನ್ ಹಾಕಿದ್ರಿ ಅಂತಂದ್ರೆ ಬಂದಿರೋ ಹತ್ತಿನಷ್ಟು ಅದು ಎಳ್ಕಂತತಿ. ಎಳ್ಕೊಂಡು ನೀವು ಪ್ರೀ ಕ್ಲೀನಿಂಗ್ ಅಂತಾರ, ಜಿನ್ನಿಂಗ್ ಇದಕ್ಕೆ ಹೋದಾಗ. ಸೊ ಅಲ್ಲೇ ಎಕರೆ ಗಂಟ್ಲೇನೆ ನೀವು ಹಂಗೆ ತಾಸಿಗೆ ಮುಗಿಸ್ಕೊಂತ ಹೋಗ್ಬಿಡ್ಬೋದು. ಅಲ್ಲಿ ದುಡ್ಡು ಉಳಿತದ, ನಿಮಗೆ ಟೆಕ್ನಾಲಜಿನೂ ಬರ್ತದೆ. ಖಂಡಿತ ಖಂಡಿತ. ಅಂದ್ರೆ ಈಗ ನಮ್ದು ಹತ್ತಿ ಬಿಡಿಸೋದನ್ನು ಪದ್ಧತಿ ಬಹಳ ಬದಲಾಗಿದೆ, ಮತ್ತೆ ರೈತರು ಅದಕ್ಕೆ ಹೊಂದ್ಕೊಳ್ಬೇಕು. ಇವತ್ತಿಗೆ ನಾವೇನು ಹತ್ತಿಯಲ್ಲಿ ಏನು ಹಿಂದಿಲ್ಲ, ಜಗತ್ನಲ್ಲೇ 2ನೇ ನಂಬರ್ನಾಗ ಇದ್ದೇವೆ. ಏನಪ್ಪಾ ಅಂದ್ರೆ ಸಣ್ಣ ಹತ್ತಿ, ಸಣ್ಣ ಉದ್ದ ಹತ್ತಿ, ಆಮೇಲೆ ಅತಿ ಉದ್ದದ. ಈಗ ನಾವು ಅದನ್ನು ಹೇಳೋದು ನಮ್ಮ ಮರಿಬಾರ್ದ್ರಿ ಅಂದು. ಯಾಕಂದ್ರೆ ಈಗ ನಮ್ಮ ಫಾರ್ಮ್ನಾಗ ಜಗತ್ತಿನಾಗ ಫಸ್ಟ್ 1ನೇದು ಅತಿ ಉದ್ದ ಎಳೆಯ ಹೈಬ್ರಿಡ್ ವರಲಕ್ಷ್ಮಿ ಅಂತ ಹೇಳಿ ಬಂತ್ರಿ. ಈಗ ಅದಾದ್ಮೇಲೆ ಜಯಲಕ್ಷ್ಮಿ ಅಂತ ಬಂತು, ಅದೇ DCH-32. ಸಾಕಷ್ಟು ಹಳೆ ರೈತರಿಗೆ ಇದು ಗೊತ್ತೈತಿ, DCH-32 ಕೋಟ್ಯಾಧಿಪತಿಗಳಾಗಿ ಹೋಗ್ಬಿಟ್ರು ಅವಾಗ. ಈಗ ಒಂದ್ ಸ್ವಲ್ಪ ಹುಳ ಬರಾಗತ್ತು, ಅದಕ್ಕೆ ಏನ್ ಮಾಡಿದ್ರು, ಸರ್ಕಾರ ದುಡ್ಡು ಕೊಟ್ಟು ಅದಕ್ಕೆ ಇದನ್ನ BT ಹಾಕ್ರಿ ಅಂತ ಕೊಟ್ರು ನಮ್ಮಲ್ಲಿ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಕಿದ್ವಿ. ಇವತ್ತಿಗೆ ಅದನ್ನ ಇದು ಕರ್ನಾಟಕ, ಈಗ ನಮ್ದೇನು ಬೀಜ ನಿಗಮ ಐತಿ, ಅದನ್ನ ಮಾರಾಟ ಮಾಡೋ ಇವು ಪ್ರಕ್ರಿಯೆ ಅವ್ರದ್ದು, ಪ್ರೊಡ್ಯೂಸ್ ಮಾಡಾಕತ್ತಾರ್ರಿ. ಅದು ಅತಿ ಉದ್ದ ಎಳೆ ವಿಜಾತಿಯ ಹೈಬ್ರಿಡ್, ಅದು 1. ಅದಕ್ಕೆ ರೇಟೇ ಬೇರೆ ಐತ್ರಿ, ಸಾಕಷ್ಟು ಡಿಮಾಂಡ್ ಐತಿ. ಅದಕ್ಕೂ BT ಹಾಕಿರೋದ್ರಿಂದ ನಮ್ದು ಮತ್ತೆ ಸರ್ಕಾರದ ಸೇರ್ಕೊಂಡು ಈಗ ನಾವು ಏನೇ ಮಾಡಿದ್ರು, ಈಗ ನಾವು ಮತ್ತು ಕೃಷಿ ಇಲಾಖೆ ಏನು ಬೇರೆ ಅಲ್ರಿ, ಅವ್ರು ರೈತರಿಗೆ ಅಗದಿ ಹತ್ತಿರ್ತಾರ, ನಾವು ಒಂದ್ ಸ್ವಲ್ಪ ಸಂಶೋಧನೆಗೆ ಹತ್ತಿರ್ತೀವಿ. ಸೊ ನಾವು ಇಬ್ರು ಮಾತಾಡ್ಕೊಂಡ್ವಿ ಅಂತಂತಂದ್ರೆ ರೈತರಿಗೆ ಅದು ಉಪಯೋಗ ಆಗಿದೆ. ರೈತರು ಅವರು ಸರ್ಕಾರದ ಕಡೆ ಹೋಗ್ತಾರ, ಆದ್ರೆ ನಿಮ್ ಕಡೆನು ಬರೋದು ಬಹಳ ನಮ್ಮಲ್ಲಿ ಅದನ್ನ ಹೇಳುವಂತರಿಕತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಅದಕ್ಕೆ ಅವರಿಗೆ ಟ್ರೈನಿಂಗು ಕೊಡ್ತೇವ್ರಿ. ಆಮೇಲೆ ಒಮ್ಮೊಮ್ಮೆ ಸರ್ಕಾರ ಏನ್ ಮಾಡ್ತೈತಿ, ಈ ಸರ್ತಿ 70 ರೈತರಿಗೆ ನಾವು ಫ್ರೀ ಆಗಿ ಔಷಧ ಅವು ಹಂಚುವಂತ ಒಂದು ಪ್ರಕ್ರಿಯೆ ಇರ್ತೈತಿ. ನೋಡಿ ರೈತರು ಎಲ್ಲೇ ಚಲೋ ಬೆಳಿತಿರ್ತಾರ, ಅವರಿಗೆ ಒಂಥರದ ಒಂದು ಮಾರ್ಗದರ್ಶನ ಕೊಟ್ಟಂಗಾತು, ಸರ್ಕಾರದಿಂದನೂ ಒಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಗ. ಈಗ ನಿಮ್ಮ ಕೃಷಿ ಮೇಳನೂ ಇದೆ ಸೆಪ್ಟೆಂಬರ್ ಬರ್ತದೆ, ಅಲ್ಲಿ 13-14 ಹತ್ತಿಗಾಗೆ ಒಂದು ಸ್ಟಾಲ್ ಇರ್ತದೆ. ದಯಮಾಡಿ ರೈತ ಅಲ್ಲಷ್ಟ ಅಲ್ರಿ, ನಮ್ಮ ಫಾರ್ಮಿಗೆ ಯಾವಾಗಾದ್ರೂ ಬರಲಿ, ಅಲ್ಲಿ ನಮ್ಮಲ್ಲಿ ಹತ್ತಿನೂ ಬೆಳೆದಿರ್ತೈತಿ, ಅದನ್ನು ತೋರಿಸ್ತೇವೆ. ಈ ಒಟ್ಟ ಹತ್ತಿ ಬೆಳೆಯ ತಂತ್ರಜ್ಞಾನ ಕುರಿತಂತೆ ಏನಾದ್ರೂ ಅವ್ರಿಗೆ ಅನುಮಾನ ಬಿತ್ತು ಅಂದ್ರೆ ದೂರವಾಣಿ ಸಂಖ್ಯೆ ಏನಾರ ಕೊಡ್ಬೋದು ಅಂತ ಕೊಡ್ತೇನೆ. 9448973763 ಇದು ನನ್ನ ನಂಬರ್ ರೀ. ನನಗೆ ತಿಳಿದ್ರೆ ನಾ ಹೇಳಿರ್ತೇನೆ. ಈಗ ಔಷಧದ್ದು ಅದು ಇದು ಹೊಸ ಇದ್ದು ಅಂತ ನಮ್ಮ ಇನ್ನ ಬೇರೆ ವಿಜ್ಞಾನಿಗಳು ಇರ್ತಾರ, ಅವ್ರ ನಂಬರ್ ಕೊಡ್ತೇವೆ. ಆಮೇಲೆ ನಮಗೆ ಗ್ರೂಪು ಅದಾವ್ರಿ, ವಾಟ್ಸ್ಆ್ಯಪ್ ಬಂದ್ಬಿಟ್ಟತಿ, ಏನಿಲ್ಲ ಫೋಟೋ ತೆಗಿಬೇಕು ಅವ್ರು ರೈತರು, ಹುಳ ಕಂಡದ್ದಂತ ಇದೇ ಹುಳ ಬಂದದ ನಮ್ಮ ಹೊಲದಾಗ ಅಂತ ಒಂದು ಸ್ವಲ್ಪ ಸಮೀಪ ಹೋಗಿ ಫೋಟೋ ತೆಗೆದು ನಮಗೆ ಕಳಿಸಿದ್ರೆ ಯಾವ ಹೊಡೆದ ನಾವು ಮಾತಾಡ್ತೀವಿ. ನಮ್ಮ ರೈತ ಬಾಂಧವರು ಇದ್ರ ಉಪಾಯ ಮಾಡ್ಕೊಳ್ಳಿ. ಪ್ರೊಫೆಸರ್ ರಾಜೇಶ್ ಪಾಟೀಲ್ ಅವರೇ, ಇಲ್ಲಿ ತನಕ ಭಾಳ ವಿಸ್ತೃತವಾಗಿ ಒಬ್ಬ ಬಿಟಿ ಹತ್ತಿ ತಂತ್ರಜ್ಞರಾಗಿ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗೋ ನಿಟ್ಟಿನೊಳಗೆ ತಳಿಗಳ ಆಯ್ಕೆ ಇರ್ಬೋದು, ಬೇಸಾಯ ಕ್ರಮಗಳಿರ್ಬೋದು, ಮತ್ತೆ ನಿರ್ವಹಣೆ ಇರ್ಬೋದು, ಯಾಕಂದ್ರೆ ಇದು ಒಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಇಲ್ಲಿ ನೀವು ಸಾಕಷ್ಟು ಗಳಿಸುವಂತ ಅವಕಾಶ ಇದೆ. ಅದಕ್ಕೆ ತಂತ್ರಜ್ಞರು ಹೇಳಿದ ಮಾತುಗಳನ್ನ ಮರಿಬೇಡಿ, ಮತ್ತೆ ನಿಮ್ದು ಉತ್ತಮ ಇಳುವರಿಯನ್ನ ಈ ವರ್ಷ ಪಡೀರಿ, ಮತ್ತೆ ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ರಿ. ಸಣ್ಣ ಸಣ್ಣ ರೈತರಿಗೆ ಕೂಡ ಏನಾದ್ರು ಸಮಸ್ಯೆ ಆದ್ರೂ ಕೂಡ ನೀವು ತಂತ್ರಜ್ಞರನ್ನ ಸಂಪರ್ಕ ಮಾಡ್ರಿ ಅಂತ ಹೇಳ್ತಾ, ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ ಪ್ರೊಫೆಸರ್ ರಾಜೇಶ್ ಪಾಟೀಲ್ ಅವರೇ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನೀವು ಹೇಳಿದ ಮಾಹಿತಿ ಅತ್ಯಮೂಲ್ಯವಾದದ್ದು, ಅದು ನಮ್ಮ ರೈತ ಬಾಂಧವರಿಗೆ ತಲುಪಲಿ, ಅವರ ಒಂದು ಜೀವನ ಮಟ್ಟ ಸುಧಾರಿಸಲಿ ಅಂತ ಹೇಳಿ ಹಾರೈಸ್ತಾ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಚೂಳನ್ ಅವರು. ಇದುವರೆಗೆ ಡಾಕ್ಟರ್ ರಾಜೇಶ್ ಪಾಟೀಲ್ ಅವರೊಂದಿಗೆ ಬಿಟಿ ಹತ್ತಿಯ ಉತ್ಪಾದನೆಯ ತಾಂತ್ರಿಕತೆಗಳು ಈ ಕುರಿತು ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಸ್ತುತಿ ನೆರವು ಸುಮಾ ಸುರೇಶ್. ಇದಾಗಿತ್ತು ಇಂದಿನ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ. ನಾಳೆಯ ಕೃಷಿ ರಂಗದಲ್ಲಿ ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್ ನಾನು ಡಾಕ್ಟರ್ ರಾಹುಲ್ ಬಿಸರಳ್ಳಿ, ಪ್ರಸ್ತುತ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಸಂಧಿವಾತ ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಯೂರಿಕ್ ಆಸಿಡ್ನ ಬಗ್ಗೆ ನೀವು ಕೇಳಿರಬಹುದು. ನಿಮ್ಮ ಸಂದುಗಳಲ್ಲಿ ನೋವು ಉಂಟಾದಾಗ ಡಾಕ್ಟರ್ ಸಾಮಾನ್ಯವಾಗಿ ಈ ಟೆಸ್ಟ್ ಅನ್ನ ಮಾಡಿಸಿರ್ತಾರೆ. ಈ ಯೂರಿಕ್ ಆಸಿಡ್ ನಿಂದಾಗುವ ವಾತ ಎಂತಹದ್ದು, ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ, ಅದರ ರೋಗ ಲಕ್ಷಣಗಳೇನು, ಪರಿಹಾರ ಏನು, ಈ ಎಲ್ಲ ನಿಮ್ಮ ಸಂದೇಹಗಳಿಗೆ ಉತ್ತರಿಸಲು ನಿಮ್ಮ ಜೊತೆಯಾಗಲಿದ್ದೇನೆ. ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಯೋಚನೆ ಮಾಡಿ, 2020 ಒಬೆಸಿಟಿ ದೇಶದ ಸವಾಲಾಗಬಹುದು. ಇದು ನಮ್ಮ ಆರೋಗ್ಯಕ್ಕೂ ಅಭಿವೃದ್ಧಿಗೂ ಧಕ್ಕೆ ಆಗಬಹುದು.